जोखिम से निकल कर फसल आए सुरक्षित हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ರೈತ ಬಾಂಧವರೇ, ಇಂದಿನ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ನಕಲಿ ರಸಗೊಬ್ಬರಗಳ ಬಗ್ಗೆ, ರೈತರು ಹೇಗೆ ಎಚ್ಚರವಾಗಿರಬೇಕು. ಭಾಗವಹಿಸುವ ತಜ್ಞರು ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವಿಸ್ತರಣಾ ಮುಂದಾಳುಗಳಾದ ಡಾಕ್ಟರ್ ಎಂವಿ ರವಿ ಅವರು. ರೈತ ಬಾಂಧವರೇ, ನೀವು ಸಂಪರ್ಕಿಸಬಹುದಾದ ದೂರವಾಣಿ ಸಂಖ್ಯೆಗಳು 2211100 ಹಾಗೂ 2000093, ಎಸ್ಟಿಡಿ ಕ್ರಮಾಂಕ 08394. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮ ಬಂದು ನೇರ ಫೋನಿನ ಕಾರ್ಯಕ್ರಮ, ವಿಷಯ ಬಂದು ನಕಲಿ ರಸಗೊಬ್ಬರಗಳ ಬಗ್ಗೆ ರೈತರು ಹೇಗೆ ಎಚ್ಚರವಾಗಿರಬೇಕು. ಈ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಹಂಚಿಕೊಳ್ಳೋದಕ್ಕೆ ತಜ್ಞರಿದ್ದಾರೆ. ಇವರು ಡಾಕ್ಟರ್ ಎಂ ವಿ ರವಿ ಅಂತೇಳಿ, ಕೊಪ್ಪಳದ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವಿಸ್ತರಣಾ ಮುಂದಾಳುಗಳಾಗಿರ್ತಕ್ಕಂಥ ರವಿಯವರು. ರವಿಯವರೇ, ನಿಮಗೆ ನಮ್ಮ ರೈತರ ಪರವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಿದ್ದೇನೆ ಹಾಗೂ ನಮಸ್ಕಾರ. ರವಿ ಸರ್, ಮತ್ತೊಮ್ಮೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ರಸಗೊಬ್ಬರಗಳಲ್ಲಿ ಕಲಬೆರಕೆ ಆಗ್ತದ, ರೈತರು ಈ ಬಗ್ಗೆ ಯಾವ ರೀತಿ ಅವರು ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ. ಸಾಮಾನ್ಯವಾಗಿ ರೈತರು ಮುಂಗಾರಿನಲ್ಲಿ ಅಥವಾ ಹಿಂಗಾರಿನಲ್ಲಿ ಹೆಚ್ಚು ಹೆಚ್ಚು ರಸಗೊಬ್ಬರಗಳನ್ನು ಉಪಯೋಗವನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಕೆಲವೊಬ್ಬರು ಮಾರಾಟಗಾರರು, ಕೆಲವೊಂದು ಏಜೆನ್ಸಿಗಳು ಕಲಬೆರಕೆ ಗೊಬ್ಬರಗಳನ್ನು ಮಾಡ್ತಕ್ಕಂಥದ್ದು, ನಕಲಿ ರಸಗೊಬ್ಬರಗಳನ್ನು ಮಾಡ್ತಕ್ಕಂಥದ್ದು ಅಲ್ಲಲ್ಲಿ ಕಾಣ್ತಾ ಇದ್ದಾವೆ. ಈಗ ಬೀದರು, ಗುಲ್ಬರ್ಗ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಎಲ್ಲೆಲ್ಲೋ ಒಂದೊಂದು ಪ್ರಕರಣಗಳು ಕಂಡು ಬರ್ತಾ ಇದ್ದಾವೆ. ಈ ಕಲಬೆರಕೆ ಅಂತಂತಂದರೆ ಒಂಥರ ರಸಗೊಬ್ಬರ ಅಲ್ಲದೇ ಇರತಕ್ಕಂಥ ಪದಾರ್ಥವನ್ನು ರಸಗೊಬ್ಬರಗಳ ಜೊತೆಗೆ ಬೆರೆಸಿಬಿಟ್ಟು ಮಾರಾಟ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಕಡಿಮೆ ಬೆಲೆಯ ಗೊಬ್ಬರವನ್ನು ಹೆಚ್ಚು ಬೆಲೆಯ ರಸಗೊಬ್ಬರದೊಂದಿಗೆ ಬೆರೆಸಿ ಮಾರಾಟ ಮಾಡ್ತಕ್ಕಂಥದ್ದು ನಾವು. ಎಂಥ ವಿಪರ್ಯಾಸ, ರೈತರು ಈಗಾಗಲೇ ಬೇರೆ ಬೇರೆ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಒಂದು ಕಡೆಗೆ ಪ್ರವಾಹ, ಒಮ್ಮೊಮ್ಮೆ ಅನಾವೃಷ್ಟಿ ಆಗ್ತದೆ, ಅತಿವೃಷ್ಟಿ ಆಗ್ತದೆ, ರೋಗಗಳ ಸಮಸ್ಯೆಗಳಿದೆ, ಎಲ್ಲ ಸಮಸ್ಯೆಗಳ ಮಧ್ಯೆ ಈ ಥರದ ಸಮಸ್ಯೆಯನ್ನು ಸಹಿತ ರೈತರು ಎದುರಿಸಬೇಕಾಗ್ತದೆ. ಹಾಗಾಗಿ ರೈತರು ಎಚ್ಚರವಾಗಬೇಕು ರಸಗೊಬ್ಬರಗಳ ಬಗ್ಗೆ ಅನ್ನುವಂಥ ದೃಷ್ಟಿಕೋನದಿಂದಲೇ ಇವತ್ತು ನಮ್ಮ ಈ ನೇರ ಫೋನಿನ ಕಾರ್ಯಕ್ರಮನ ನಾವೀಗ ಪ್ರಸ್ತುತಪಡಿಸ್ತಾ ಇದ್ದೀವಿ. ರೈತ ಬಾಂಧವರು ನೇರವಾಗಿ ಕರೆ ಮಾಡಿ ನಿಮಗೆ ಈ ಥರದ ಸಮಸ್ಯೆಗಳು ಬಂದಿದ್ದಾವ, ಬಂದಿದ್ದರೆ ಇದನ್ನು ಹೇಗೆ ಗುರುತಿಸಬೇಕು ಈ ಸಮಸ್ಯೆ, ಅದನ್ನು ಯಾರಿಗೆ ನಾವು ದೂರು ಕೊಡಬೇಕು, ಮೊಟ್ಟ ಮೊದಲು ರಸಗೊಬ್ಬರಗಳನ್ನು ಹೇಗೆ ಪರೀಕ್ಷೆ ಮಾಡಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನೀವು ದೂರವಾಣಿ ಮೂಲಕ ಪ್ರಶ್ನೆಗಳನ್ನು ಕೇಳ್ಬೋದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 2211100. ಮತ್ತೊಂದು ದೂರವಾಣಿ ಸಂಖ್ಯೆ 2000093. ಈ ಎರಡೂ ಫೋನ್ಗಳಿಗೆ ಎಸ್ಟಿಡಿ ಕ್ರಮಾಂಕ 08394. ನೀವು ಕರೆ ಮಾಡಿ ನಿಮಗೆ ಈ ರಸಗೊಬ್ಬರಗಳಲ್ಲಿ ನಕಲಿ ಇದೆಯಾ ಇಲ್ವಾ, ಅದನ್ನು ಹೇಗೆ ಗುರುತಿಸಬೇಕು, ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ರೈತರಿಗಾಗುವಂತಹ ನಷ್ಟವನ್ನು ತಪ್ಪಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಆ ರೀತಿ ರೈತರಿಗೆ ಮೋಸ ಮಾಡುವಂಥವ್ರ ವಿರುದ್ಧ ದೂರನ್ನು ದಾಖಲಿಸಬಹುದು. ಅವ್ರ ವಿರುದ್ಧನೂ ಸಹಿತ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಒಂದು ಕರೆ ಇದೆ, ತಗೊಳ್ಳೋಣ ಸರ್. ಎಸ್ ಡೆಫಿನೆಟ್ಲಿ ಸರ್. ಹಲೋ ಹಲೋ ಸರ್, ನಮಸ್ಕಾರ ಸರ್. ಹಲೋ, ಕನಕಗಿರಿ ತಾಲೂಕಿನ ಹುಲಿಗೆರೆ ಮಾರುತಿ ನವಾಬ ನಾಯಕ ರೀ. ಮಾರುತಿ ನವಾಬ ನಾಯಕ, ಹಾ ಮಾತಾಡ್ರಿ ಸರ್. ತಮ್ಮ ಹೆಸರು ಮಾರುತಿ ನಾಯಕ ಇಲ್ರಿ? ಕಲಬೆರಿಕೆ ಅಂತಾರಲ್ರಿ, ನಾವು ಹತ್ತಿರ್ತಲ್ಲ ದಪ್ಪನ ಕಾಲ್ ಯೂರಿಯಾ ಬಂದಿರ್ತೈತ್ರಿ ತೊಗರಿಗೆ ಅಂತ ನಾ ಬಿತ್ತನೆ ಮಾಡ್ಬೇಕಾರ್ತ ದಪ್ಪನ ಕಾಲ್ ಬಂದಿರ್ತೈತಿ, ಅದರಿಂದ ಕಲಬೆರಿಕೆ. ಒಂದ್ ನಿಮಿಷ ಒಂದ್ ನಿಮಿಷ, ಇನ್ನೊಂದ್ಸಲ ನಮ್ಮ ತಜ್ಞರಿಗೆ ಮಾಹಿತಿಯನ್ನ ಹೇಳಿ ಕರೆಕ್ಟ್ ಆಗಿ. ಹಾ ಮಾತಾಡಿ ಸರ್. ನಮಸ್ಕಾರ ಸರ್, ನಾನು ಮಾರುತಿ ನವಾಬ ನಾಯಕ್ ಅಂತ ಉಲ್ಲೇದಾರ ಕನಕಗಿರಿ ತಾಲೂಕು ರೀ. ಆಯ್ತಾ ಸರ್, ಇದು ದಪ್ಪನ ಕಾಲ ಬಂದಿರ್ತೈತಿ ರೀ, ಜಲ್ದಿ ಪ್ರಮಾಣ ಜಲ್ದಿ ಬೆಳೆಗಳ. ಮಾರುತಿ ಸರ್ ಒಂದ್ ನಿಮಿಷ ಆಗಿರಿ, ನಿಮಗೆ ಸಾರಿಗೆ ಅದು ನಿಮ್ಮ ವಾಯ್ಸ್ ಕೇಳ್ತಾ ಇಲ್ಲ. ಹಾಗೇರಿ ಹಾಗೇರಿ, ಒಂದ್ ನಿಮಿಷ ಹೇಳ್ರಿ ಮಾರುತಿ ಅವರೇ. ಸರ್ ಇದು ದಪ್ಪನ ಕಾಲ ಯೂರಿಯಾ ಬಂದಿರ್ತೈತ್ರಿ. ಹೌದ್ರಿ, ಯೂರಿಯಾ ರೀ. ಅದು ಈ ಮಂಗಳ ಯೂರಿಯಾ ನಾವು ನೆಲ್ಲಿಗೆ ಇಂಥ ಇದಕ್ಕ ತೊಗರಿಗೆ ಅಂತ ಕಾಂಪ್ಲೆಕ್ಸ್ ಜೊತೆ ನಾವು ಬೆರೆಸೋದ್ರಿಂದ ವಿದೇಶಿ ಬರ್ತಿರ್ತೈತೆ, ದಪ್ಪನ ಕಾಲ ನಿಧಾನವಾಗಿ ತಗೊಂತೈತೆ, ಎಲ್ಲಿನೂ ಕರಗದಲ್ಲ ಸರ್. ಯಾವ ಒಂದು ಅದೇನ ಕಾರಣ ಅಂತ ಕೇಳ್ತೀನಿ. ಈಗ ದಪ್ಪನ ಕಾಳು ಯಾವ ದಪ್ಪನ ಕಾಳು ಸಾಮಾನ್ಯವಾಗಿ ಬೇಗ ಕರಗೋದಿಲ್ಲ, ಯಾಕಂತಂದ್ರೆ ದಪ್ಪನ ಕಾಳುಗಳು ನಿಧಾನವಾಗಿ ಕರಗ್ತವೆ. ನಿಧಾನವಾಗಿ ಕರಗೋದ್ರಿಂದ ಬೆಳೆಗಳಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಕೂಡ ನಿಧಾನವಾಗಿ ದೊರಕೋದ್ರಿಂದ ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ನಾವು ಗ್ರಾನ್ಯುಲಾರ್ ಯೂರಿಯಾ ಅಂತ ಹೇಳ್ಬಿಟ್ಟು ಕರಿತೀವಿ, ಹರಳು ರೂಪದಲ್ಲಿ ಇರ್ತಕ್ಕಂಥ ಯೂರಿಯಾ ಅಂತ ಕರಿತೀವಿ. ಭಾಳಷ್ಟು ಜನ ರೈತರು ಏನು ಮಾಡ್ತಾರೆ, ಹರಳು ರೂಪದ ಯೂರಿಯಾಗಳನ್ನು ಕೈಯಲ್ಲಿ ಇಟ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ. ಈ ಸಣ್ಣದಾಗಿರ್ತವಲ್ಲ ಯೂರಿಯಾ ಕೈಗೆ ಚೆನ್ನಾಗಿ ಸಿಗುತ್ತೆ, ಮತ್ತು ಉಗ್ಲಿಕ್ಕೂ, ಮಂಗಳ ಯೂರಿಯಾ ಅಂತಿರಲ್ಲ, ಕೈಗೆ ಚೆನ್ನಾಗಿ ಸಿಗುತ್ತೆ, ಆಮೇಲೆ ಉಗ್ಲಿಕ್ಕೂ ಕೂಡ ಅವರಿಗೆ ತುಂಬ ಅನುಕೂಲ ಆಗುತ್ತೆ. ಹಂಗಾಗಿ ಬಹಳಷ್ಟು ಜನ ರೈತರು ಪ್ರಿಲ್ಲರ್ ಯೂರಿಯಾ ಅಥವಾ ಸಣ್ಣ ಯೂರಿಯಾವನ್ನು ಉಪಯೋಗವನ್ನು ಮಾಡ್ತಾರೆ. ದೊಡ್ಡ ಯೂರಿಯಾ ಸ್ವಲ್ಪ ಕೈಗೆ ಹಿಡಿತ ಸಿಗದೇ ಇರೋದ್ರಿಂದ ಉಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಹೆಚ್ಚಾಗಿ ಎರಡು ರೂಪದ ಯೂರಿಯಾವನ್ನು ಉಪಯೋಗವನ್ನು ಮಾಡಲ್ಲ, ಸಣ್ಣದಾಗಿರ್ತಕ್ಕಂಥ ಯೂರಿಯಾವನ್ನೇ ಉಪಯೋಗವನ್ನು ಮಾಡ್ತಾರೆ. ಸೊ ದೊಡ್ಡದಾಗಿರ್ತಕ್ಕಂಥ ಅರಳು ದೊಡ್ಡದಾಗಿದ್ದಾಗ ಏನಾಗುತ್ತೆ, ಅದು ನಿಧಾನವಾಗಿ ಕರಗೋದ್ರಿಂದ ಬೆಳೆಗಳಿಗೆ ಸಾರಜನಕನು ಕೂಡ ನಿಧಾನವಾಗಿ ಪೋಷಕಾಂಶ ದೊರೆಯುತ್ತೆ, ಅದು ಭಾಳ ಪರಿಣಾಮಕಾರಿ. ಬಟ್ ರೈತರಿಗೆ ಏನಾಗುತ್ತೆ, ಕೈಯಲ್ಲಿ ಸಿಗಬೇಕು, ಬೇಗ ಕೆಲಸ ಆಗಬೇಕು, ಕ್ವಿಕ್ಕಾಗಿ ಆಗಬೇಕು, ಕಡಿಮೆ ಸಮಯದಲ್ಲಿ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವ್ರು ಮಾಡ್ತಾ ಹೋಗ್ತಾ ಇರ್ತಾರೆ ಅಷ್ಟೇ. ನಾನು ಯಾವುದೋ ಒಂದು ಬೆಳಿಗ್ಗೆ ನಾವು ನೆಲ್ಲಿನ ಬೆಳಿಗ್ಗೆ ಬಳಸ್ಬೇಕಾದ್ರೆ ನಾವು ರಾಸಾಯನಿಕ ರಂಜಕ ಪೊಟಾಸ್ ಅಂತ ಪೊಟಾಸ್ ಸ್ವಲ್ಪ ಮತ್ತೆ ಪೊಟಾಸ್ ಮತ್ತು ಸೂಪರ್ ಫಾಸ್ಫೇಟ್ ಮತ್ತೆ ಯೂರಿಯಾ ಮಂಗಳ ರೀ. ಹೌದು, ಮತ್ತೆ ಅದನ್ನ ಹಾಕಿ ಬಳಸ್ತಿರ್ತೇನೆ ಕೆಲವೊಂದು ಟೈಮ್ನಾಗ. ಓಕೆ, ಎಲ್ಲಿಗೆ ರೀ? ಈಗ ಈಗ ಬೆರಕೆ ಅಂತಂದ್ರೆ ಆ ಥರ ಅಲ್ಲ. ಈಗ ಏನಂತಂದ್ರೆ ಈಗ ರಸಗೊಬ್ಬರ ಅಲ್ಲೇ ಅಲ್ಬಾ, ಈಗ ಫಾರ್ ಎಕ್ಸಾಂಪಲ್ ಜಿಪ್ಸಮ್ ಅರಳುಗಳಿರ್ತವೆ, ಜಿಪ್ಸಮ್ ಅನ್ನ ಡಿ ಎ ಪಿ ಜೊತೆ ಬೆರೆಸಿದ್ರಂದ್ರೆ ಅದು ಕಲಬೆರಕೆ ಅಂತ ಕರಿತೀವಿ ನಾವು. ಆಯ್ತಾ, ಜಿಪ್ಸಮ್ ಅನ್ನ 20-20 ಜೊತೆ ಬೆರೆಸಿದ್ರು ಕೂಡ ಅದನ್ನ ನಾವು ಕಲಬೆರಕೆ ಅಂತ ಕರಿತೀವಿ. ಜಿಪ್ಸಮ್ ಅನ್ನ ಸೂಪರ್ ಫಾಸ್ಫೇಟ್ ಜೊತೆ ಮಿಕ್ಸ್ ಮಾಡಿದ್ರು ಕೂಡ ಬೆರಕೆ ಅಂತ ಕರಿತೀವಿ. ಆಯ್ತಾ, ಉಪ್ಪನ್ನ ಪೊಟಾಶ್ ಜೊತೆ ಮಿಕ್ಸ್ ಮಾಡಿದ್ರು ಕೂಡ ಅದನ್ನ ನಾವು ಬೆರಕೆ ಅಂತ ಕರಿತೀವಿ. ಅಂದ್ರೆ ಅದು ರಸಗೊಬ್ಬರನೇ ಅಲ್ಲ, ಅದು ಜಿಪ್ಸಮ್ ಆಗ್ಲಿ ಅಥವಾ ಒಂದು ಉಪ್ಪಾಗ್ಲಿ ಅದು ರಸಗೊಬ್ಬರ ಅಲ್ಲ. ಅಂತ ಗೊಬ್ಬರವನ್ನ ಗೊಬ್ಬರ ಜೊತೆ ಮಿಕ್ಸ್ ಮಾಡಿದಾಗ ಅದು ಕಲಬೆರಕೆ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ನಾವು ರೈತರು ಅದನ್ನ ಕಂಡಿಡಿಬೇಕು ಅಂತಂತಂದ್ರೆ ಸಾಮಾನ್ಯವಾಗಿ ಒಂದು ಭೌತಿಕ ಪರೀಕ್ಷೆ ಅಂದ್ರೆ ನೋಡಿದ ಇಟ್ಟಿಗೆ ಗೊತ್ತಾಗುತ್ತೆ, ಕೆಲವು ಅರಳುಗಳು ಸಣ್ಣದಾಗಿರ್ತವೆ, ಕೆಲವು ಅರಳುಗಳು ದೊಡ್ಡದಾಗಿರ್ತವೆ. ಒಂದು, ಎರಡನೇದು ಬಣ್ಣ, ಬಣ್ಣಗಳ ಮುಖಾಂತರ ಕೂಡ ನಾವು ಕಂಡುಹಿಡಿಬೋದು. ಈಗ ಕೆಲವು ಬಿಳಿ ಬಣ್ಣ ಇರ್ತವೆ, ಕೆಲವು ಕಪ್ಪು ಬಣ್ಣ ಇರ್ತವೆ. ಸಾಮಾನ್ಯವಾಗಿ ಈಗ ಜಿಪ್ಸಮ್ ಅಂತಕ್ಕಂಥದ್ದು ಬಿಳಿ ಬಣ್ಣ ಇರುತ್ತೆ, ಬಿಳಿ ಬಣ್ಣ ಇರುತ್ತೆ. ಅದೇ ರೀತಿ ಈ ಡಿ ಎ ಪಿನೂ ಕೂಡ ಬಿಳಿ ಬಣ್ಣನೂ ಇರುತ್ತೆ, ಅದರ ಜೊತೆಗೆ ಕಪ್ಪು ಬಣ್ಣನೂ ಇರುತ್ತೆ. ಬಟ್ ಏನಂತಂದ್ರೆ ಸೈಜ್ ನೋಡಿದಾಗ ಜಿಪ್ಸಮ್ ಅರಳುಗಳ ಒಂದು ಸೈಜು ದೊಡ್ಡದಾಗಿರುತ್ತೆ, ಡಿ ಎ ಪಿದು ಅರಳು ಸಣ್ಣದಾಗಿರುತ್ತೆ. ಸೊ ಈ ಥರ ಆಗ್ತಕ್ಕಂಥದ್ದು. ಆಮೇಲೆ ಕೆಲವೊಂದು ಟೈಮ್ ಏನಾಗಿರುತ್ತೆ, ತೇವಾಂಶ ಜಾಸ್ತಿ ಇರುತ್ತೆ. ಸೊ ತೇವಾಂಶ ಜಾಸ್ತಿ ಇದ್ದಾಗೂ ಕೂಡ ನಾವು ಇದು ಸ್ವಲ್ಪ ಕಲಬೆರಕೆ ಆಗಿದೆ ಅನ್ನೋದನ್ನ ನಾವು ತಿಳ್ಕೊಬೋದು. ಸೊ ಈ ಥರ ಸ್ವಲ್ಪ ಗಮನಿಸಿದಾಗ, ಸೂಕ್ಷ್ಮವಾಗಿ ಗಮನಿಸಿದಾಗ ಅದು ಕಲಬೆರಕೆ ಆಗಿದೆಯೋ ಅಥವಾ ಇಲ್ವೋ ಅಂತಕ್ಕಂಥದ್ದನ್ನ ರೈತರ ಮಟ್ಟದಲ್ಲೇ ನಾವು ತಿಳ್ಕೊಬೋದು. ಕೆಲವೊಂದು ತುರ್ತು ಪರೀಕ್ಷೆಗಳು ಕೂಡ ಇದ್ದಾವೆ. ಫರ್ಟಿಲೈಸರ್ ಕಿಟ್ ಅಂತ ಬರುತ್ತೆ, ರಸಗೊಬ್ಬರಗಳ ಕಿಟ್ ಅಂತ ಬರುತ್ತೆ. ಆ ರಸಗೊಬ್ಬರಗಳ ಕಿಟ್ಟನ್ನು ಕೂಡ ನಾವು ಉಪಯೋಗವನ್ನು ಮಾಡಿಕೊಂಡು ರೈತರ ಒಂದು ಸ್ಥಳದಲ್ಲೇ ಕೂಡ ನಾವು ಅದನ್ನು ಮಾಡ್ಬೋದು, ಕಂಡುಹಿಡಿಬೋದು. ನಮ್ಮ ಭದ್ರಪ್ರಸಾದ್ ಸರ್ ಅವರು ನಮ್ಮ ಇದಕ್ಕೆ ಒಂದ್ ಇದಕ್ ಕರ್ಕೊಂಡು ಹೋಗ್ತಿದ್ರಿ, ಮಣ್ಣಿನಿಂದ ಮಾತುಕತೆ ಪ್ರತಿ ತಿಂಗಳ ಒಂದು ಒಂದಾಗಿರ್ತದೆ. ನೀರಿನ ಮತ್ತು ಇದು ಮಣ್ಣು ಯಾವ ರೀತಿ ಸ್ವಚ್ಛ ಮಾಡ್ಬೇಕಂತ ನಮ್ಗ ಒಂದು ಖಾಲಿ ಬಟ್ಟಲಲ್ಲಿ ಹಾಕೊಂಡು ಎಲ್ಲ ಮೇಲ್ಭಾಗದಲ್ಲಿ ಎಷ್ಟು ಕಸ ಇದು ಗೊಬ್ಬರ ಸಾವಯವ ಇರ್ತದೆ, ಮಧ್ಯದ ಮ್ಯಾಗ ಎಷ್ಟು ಕೊಚ್ಚು ಮಣ್ಣು ಇರ್ತದೆ, ಕೆಳಗೆ ಎಷ್ಟು ಅರಳುಗಳು ಇರ್ತದೆ ಅಂತ ಹೇಳಿ ನಮ್ಗ ನಮ್ಮ ಬದ್ರಿ ಪ್ರಸಾದ್ ಸರ್ ಅವ್ರು ನಮ್ಗೆ ಮಾಹಿತಿ ಮಾಡಿ ಕೊಡ್ತಾರೆ. ನಿಮಗೆ ಒಳ್ಳೆ ತರಬೇತಿಗಳಾಗಿದೆ, ಧನ್ಯವಾದಗಳು. ಜೊತೆಗೆ ನೀವು ಬೇರೆ ರೈತರಿಗೂ ಸಹಿತ ಈ ತರದ ಮಾಹಿತಿಗಳನ್ನು ನೀಡ್ತಾ ಇರಬೇಕು. ನಮ್ಮೊಂದಿಗೆ ಕರೆ ಮಾಡಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಒಂದು ಕರೆ ಇದೆ, ತೆಗೆದುಕೊಳ್ಳೋಣ. ಜೊತೆಗೆ ಬಹಳ ಮುಖ್ಯವಾಗಿ ಕೆಲವೊಂದು ಪ್ರಶ್ನೆಗಳನ್ನ ಇಲ್ಲಿ ನಾವು ಚರ್ಚೆಗೆ ತೆಗೆದುಕೊಳ್ತಾ ಇದೀವಿ, ಕಾರ್ಯಕ್ರಮವನ್ನು ಕೇಳ್ತಾ ಇರಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಧನ್ಯವಾದಗಳು, ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ಬಹಳ ಮುಖ್ಯವಾಗಿ ಈಗ ನೀವು ಹೇಳ್ತಾ ಇದ್ರಿ, ಹೌದು, ಕಲಬೆರಿಕೆ ಅಂತಕ್ಕಂಥದ್ದು, ಆದರೆ ಈ ಉಪ್ಪು ಮತ್ತು ಬೇರೆ ಬೇರೆ ವಸ್ತುಗಳನ್ನು ಸೇರಿಸಿ ಮಾಡೋದು ಅಂತ, ಜೊತೆಗೆ ಗೊಬ್ಬರ ಅಲ್ಲದೆ ಇರತಕ್ಕಂಥ ಬೇರೆ ಪದಾರ್ಥಗಳನ್ನು ಮಿಕ್ಸ್ ಮಾಡುವಂಥದ್ದೆಲ್ಲ ನಡೀತದೆ ಅಂತಕ್ಕಂಥದ್ದು, ಎಷ್ಟು ಯಾವ್ಯಾವ ರೀತಿಯಲ್ಲಿ ಕಲಬೆರಿಕೆಯಾಗಿರ್ತದೆ ಇದುವರೆಗೂ ದಾಖಲಾಗಿರ್ತಕ್ಕಂಥ ವರದಿಗಳ ಪ್ರಕಾರ? ಈಗ ಇದುವರೆಗೂ ದಾಖಲಾಗಿರ್ತಕ್ಕಂಥ ವರದಿಗಳ ಪ್ರಕಾರ ನೋಡಿದ್ರೆ, ಸಾಮಾನ್ಯವಾಗಿ ಜಿಪ್ಸಮ್ಮನ್ನು ಡಿ ಎ ಪಿ ಜೊತೆ ಮಿಕ್ಸ್ ಮಾಡ್ತಾರೆ, ಆಮೇಲೆ ಜಿಪ್ಸಮ್ಮನ್ನು 20-20 ಗೊಬ್ಬರ ಜೊತೆ ಮಿಕ್ಸ್ ಮಾಡ್ಬೋದು, ಜಿಪ್ಸಮ್ ಪುಡಿ ಅನ್ನು ಸೂಪರ್ ಫಾಸ್ಫೇಟ್ ಪುಡಿಯ ಜೊತೆಗಳು ಕೂಡ ಮಿಕ್ಸ್ ಮಾಡ್ಬೋದು, ಆಮೇಲೆ ಉಪ್ಪನ್ನು ಪೊಟಾಶ್ ಜೊತೆ ಮಿಕ್ಸ್ ಮಾಡ್ಬೋದು. ಇದು ಒಂದು ಹಂತ. ಇನ್ನೊಂದು ಹಂತದಲ್ಲಿ ಹೇಳಬೇಕು ಅಂತಂತಂದರೆ, ಕಡಿಮೆ ಬೆಲೆಯ ರಸಗೊಬ್ಬರವನ್ನು ಹೆಚ್ಚು ಬೆಲೆಯ ರಸಗೊಬ್ಬರದೊಂದಿಗೆ ಬೆರೆಸಿ ಮಾಡ್ತಕ್ಕಂಥದ್ದು, ಇದು ಸಾಮಾನ್ಯವಾಗಿ MOP ಮುರಾಟ ಪೊಟಾಶ್ ಅಂತ ಇರುತ್ತೆ, ಅದನ್ನು ಸಲ್ಫೇಟ್ ಆಫ್ ಪೊಟಾಶ್ ಜೊತೆ ಮಿಕ್ಸ್ ಮಾಡಿ ಮಾರಾಟವನ್ನು ಮಾಡ್ತಕ್ಕಂಥದ್ದನ್ನ ನಾನು ಕಲಬೆರಿಕೆ ಅಂತ ಕರಿತೀವಿ. ಅದೇ ರೀತಿ ಸೂಪರ್ ಫಾಸ್ಫೇಟನ್ನು DAP ಜೊತೆ ಮಿಕ್ಸ್ ಮಾಡಿಬಿಟ್ಟು ಮಾರ್ಬೋದು, ಮೆಗ್ನೀಷಿಯಂ ಸಲ್ಫೇಟನ್ನು ಜಿಂಕ್ ಸಲ್ಫೇಟ್ ಜೊತೆ ಮಿಕ್ಸ್ ಮಾಡಿ ಕೂಡ ನಾವು ಕಲಬೆರಿಕೆಯನ್ನು ಮಾಡಿ ಮಾಡ್ತಕ್ಕಂಥ ಸಂದರ್ಭಗಳು ಭಾಳಷ್ಟು ಇರ್ತವೆ. ಯಾಕಂದರೆ ಅವುಗಳ ಕಲರ್ ಆಗಿರ್ಬೋದು, ಬಣ್ಣ ಆಗಿರ್ಬೋದು, ಭಾಳ ಎಲ್ಲ ಒಂದೇ ಥರ ಸಿಮಿಲರ್ ಆಗಿ ಇರುತ್ತೆ, ಹಾಗಾಗಿ ಸ್ವಲ್ಪ ಗುರ್ತು ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಈ ಸಾಮಾನ್ಯವಾಗಿ ಅನುಭವ ರೈತರಿಗೆ, ಹೌದು, ಇದು ಬೇಗನೆ ಐಡೆಂಟಿಫೈ ಆಗುತ್ತಾ? ಡೆಫಿನೆಟ್ಲಿ. ಈಗ ಒಂದು ಅನುಭವ ಇರತಕ್ಕಂಥ ರೈತರಿಗೆ ನೋಡಿದೇಟ್ಗೆ ಅವ್ರು ಹೇಳ್ತಾರೆ ಇದು ನಕಲಿ ಆಗಿದೆಯಾ ಅಥವಾ ಒಂದು ಕಲಬೆರಿಕೆ ಆಗಿದೆಯಾ ಅಂತ. ಯಾಕಂದರೆ ಕಾಲನ್ನು ನೋಡಿದೇಟ್ಗೆ, ಕಲರನ್ನು ನೋಡಿದೇಟ್ಗೆ, ಗಾತ್ರವನ್ನು ನೋಡಿದೇಟ್ಗೆ, ಆಕಾರವನ್ನು ನೋಡಿದೇಟ್ಗೆ ಕೆಲವರು ಸಸ್ಪೆಕ್ಟ್ ಮಾಡ್ತಾರೆ, ಓ ಈ ಥರ ಇದು ಯಾಕೋ ಸ್ವಲ್ಪ ಕಲರ್ ಬೇರೆ ಇದೆ, ಆಕಾರ ಬೇರೆ ಇದೆ, ಗಾತ್ರ ಬೇರೆ ಇದೆ, ಆಮೇಲೆ ಎಲ್ಲೋ ಒಂದು ಸ್ವಲ್ಪ ಕಸಕ ಒಂದು ಪುಡಿಗಳನ್ನು ಪುಡಿ ಅಂತಕ್ಕಂಥದ್ದು ಇರುತ್ತೆ, ತೇವಾಂಶ ಜಾಸ್ತಿ ಇರುತ್ತೆ. ಇಂಥವನ್ನು ನೋಡಿದೇಟ್ಗೆ ಕೆಲವು ಅನುಭವ ಇರತಕ್ಕಂಥ ರೈತರು ಇದೆಲ್ಲ ಸ್ವಲ್ಪ ಕಲಬೆರಿಕೆ ಆಗಿದೆ ಅಂತಕ್ಕಂಥದ್ದು ಅವ್ರ ಗಮನಕ್ಕೆ ಬರುತ್ತೆ ಅನುಭವದ ಮೇಲೆ. ಅದು ಅವ್ರಿಗೆ ಗಮನಕ್ಕೆ ಬರುತ್ತದೆ. ಹೌದು. ಜೊತೆಗೆ ನಮ್ಮ ಅದೇ ಕೇಳುಗರು ಕೇಳ್ತಾ ಇದ್ರು, ಐಡೆಂಟಿಫಿಕೇಶನ್ ಮಾಡೋದಕ್ಕೆ, ಅಂದರೆ ಇದು ನಕಲಿ ಗೊಬ್ಬರ ಅಂತೇಳಿ ಗುರುತಿಡಿಯೋದಕ್ಕೆ ತಕ್ಷಣದಲ್ಲಿ ರೈತರು ಏನು ಮಾಡ್ಬೋದು? ಇದು ನಕಲಿನ ಅಥವಾ ಅಸಲಿನ ಅಂತ ಕಂಡುಹಿಡಲಿಕ್ಕೆ ಮುಖ್ಯವಾಗಿ ರೈತರು ಕೆಲವು ಭೌತಿಕ ಪರೀಕ್ಷೆಗಳನ್ನು ಮಾಡ್ಬೋದು. ಈಗ ಆಲ್ರೆಡಿ ನಾನು ತಿಳಿಸಿದ್ದೀನಿ, ಈಗ ಬಣ್ಣ ನೋಡ್ಬೋದು, ಗಾತ್ರ ನೋಡ್ಬೋದು, ಆಕಾರ ನೋಡ್ಬೋದು, ತೇವಾಂಶವನ್ನು ನಾವು ನೋಡ್ಬೋದು, ಅಥವಾ ಬೇರೆ ಬೇರೆ ಪದಾರ್ಥಗಳು ಇರತಕ್ಕಂಥದ್ದನ್ನ ನೋಡ್ಬಿಟ್ಟು ಕಂಡುಹಿಡಿತಕ್ಕಂಥದ್ದು. ಇನ್ನೊಂದೇನಪ್ಪ ಅಂತಂದರೆ, ಕೆಲವೊಂದು ರಸಗೊಬ್ಬರಗಳನ್ನು ಬಿಸಿ ಮಾಡಿದಾಗ ಸಂಪೂರ್ಣವಾಗಿ ಕರಗ್ತವೆ, ಕೆಲವು ಕರಗೋದಿಲ್ಲ. ಈಗ ಯೂರಿಯನ್ನು ಬಿಸಿ ಮಾಡಿದಾಗ ಸಂಪೂರ್ಣವಾಗಿ ಕರಗುತ್ತೆ. ಸೊ ಅದೇ ಥರ ಬೇರೆ ಬೇರೆ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗಿಸಿದಾಗ ತಣ್ಣನೆಯ ಒಂದು ಅನುಭವ ಆಗುತ್ತೆ. ಸೊ ಇಂಥ ಕೆಲವು ಪರೀಕ್ಷೆಗಳನ್ನು ರೈತರು ತಮ್ಮ ಮಟ್ಟದಲ್ಲೇ ಮಾಡ್ಕೊಂಡ್ಬಿಟ್ಟು ಇದು ನಕಲಿ ಆಗಿದೆಯಾ ಅಥವಾ ಅಸಲಿನಾ ಅಂತಕ್ಕಂಥದ್ದನ್ನ ಕಂಡುಹಿಡಲಿಕ್ಕೆ ಸಾಧ್ಯತೆ ಇದೆ. DAP ನಕಲಿ ಗೊಬ್ಬರ ಮಿಕ್ಸ್ ಆಗಿದೆ ಅಂದರೆ ನಾವು ಅದನ್ನು ಹೇಗೆ ಐಡೆಂಟಿಫೈ ಮಾಡಬೇಕು ಅಂತ? DAP ಗುಣಲಕ್ಷಣ ಏನು? ಅದರಲ್ಲಿ ಕಲಬೆರಿಕೆ ಆಗಿದ್ರೆ ಅದರ ಗುಣಲಕ್ಷಣದಲ್ಲಿ ಏನು ಬದಲಾವಣೆ ಆಗಿರ್ತದೆ? ಈಗ ಸಾಮಾನ್ಯವಾಗಿ DAP ಕಪ್ಪು ಬಣ್ಣನೂ ಇರುತ್ತೆ ಮತ್ತು ಬಿಳಿ ಬಣ್ಣನೂ ಕೂಡ ಇರುತ್ತೆ. ಇದು ಕಲಬೆರಿಕೆ ಆಗಿದೆಯಾ ಅಥವಾ ಇಲ್ವಾ ಅಂತಕ್ಕಂಥದ್ದನ್ನ ನೋಡ್ಬೇಕಂತಂದರೆ ಸಾಮಾನ್ಯವಾಗಿ ಅದರ ಒಂದು ಕಲರನ್ನು ನಾವು ನೋಡ್ತೀವಿ, ಆಮೇಲೆ ಆಕಾರವನ್ನು ನೋಡ್ತೀವಿ, ಗಾತ್ರವನ್ನು ನೋಡ್ತೀವಿ. ಆಕಾರದಲ್ಲಾಗಲಿ ಅಥವಾ ಗಾತ್ರದಲ್ಲಾಗಲಿ ಅಥವಾ ಬಣ್ಣದಲ್ಲಾಗಲಿ ಸ್ವಲ್ಪ ಮಟ್ಟಿಗೆ ಏನಾದರೂ ವ್ಯತ್ಯಾಸ ಕಂಡು ಬಂತಪ್ಪ ಅಂತಂದರೆ ಅದು ಕಲಬೆರಿಕೆ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಇನ್ನೊಂದೇನಪ್ಪ ಅಂತಂದರೆ, ಸ್ವಲ್ಪ DAP ತೊಗೊಂಡ್ಕೊಂಡ್ಬಿಟ್ಟು ಸುಟ್ಟ ಸುಣ್ಣ ಇರುತ್ತಲ್ಲ, ಅದನ್ನು ಹಾಕಿ ಕೈಗೆ ತೀಡಿದ್ರೆ ಅದ್ರ ಘಾಟ್ ವಾಸನೆ ಬರುತ್ತೆ. ಸೊ ಈ ಥರ ಏನಾದರೂ ಘಾಟ್ ವಾಸನೆ ಬಂತಪ್ಪ ಅಂತಂತಂದರೆ, ಓ ಇದು ಕಲಬೆರಿಕೆ ಆಗಿದೆ ಅಂತಕ್ಕಂಥದ್ದು ನಾವು ತಿಳ್ಕೊಬೋದು. ಸಾರಜನಕ ಇದೆ ಇದರಲ್ಲಿ ಅಂತಕ್ಕಂಥದ್ದು ನಾವು ತಿಳ್ಕೊಬೋದಾಗಿದೆ. ನೀವು ಕೆಲವೊಂದನ್ನು ಹೇಳಿದ್ರೆ ಜಿಪ್ಸಮನ್ನು 20-20 ಹೌದು ಮಿಕ್ಸ್ ಮಾಡ್ತಾರೆ ಅಂತಕ್ಕಂಥದ್ದು, ಹೀಗೆ ಮಿಕ್ಸ್ ಮಾಡೋದ್ರಿಂದ ಅದು ವ್ಯಾಪಾರ ಮಾಡೋನಿಗೆ ಲಾಭ ಆಗಿರ್ಬೋದು. ಹೌದು, ರೈತರಿಗೆ ಯಾವ ರೀತಿಯ ನಷ್ಟ ಆಗ್ತದೆ? ಈಗ ಸಾಮಾನ್ಯವಾಗಿ ಜಿಪ್ಸಮ್ ಅಂತಕ್ಕಂಥದ್ದು ಗೊಬ್ಬರನೇ ಅಲ್ಲ, ಆ ಗೊಬ್ಬರ ಅಲ್ಲದೆ ಇರತಕ್ಕಂಥ ಒಂದು ಪದಾರ್ಥವನ್ನು ಇಪ್ಪತ್ತು ಇಪ್ಪತ್ತರ ಜೊತೆ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಅದು ಕೂಡ ಗೊಬ್ಬರ ಥರನೇ ಕಾಣುತ್ತೆ. ಅದರಲ್ಲಿ ಸಾಮಾನ್ಯವಾಗಿ ನಾವು ಸಲ್ಫರ್ ಅಂಶವನ್ನು ನೋಡ್ತೀವಿ, ಸಾರಜನಕ ರಂಜಕ ಪೊಟಾಷು ಇರೋದಿಲ್ಲ. ಹಾಗಾಗಿ ರೈತರು ಏನು ಮಾಡ್ತಾರೆ, ಡಿ ಎ ಪಿ ಜೊತೆ ಮಿಕ್ಸ್ ಮಾಡಿದಾಗ ಇದು ಕೂಡ ಡಿ ಎ ಪಿ ಅಂತೇಳ್ಬಿಟ್ಟು ತಿಳ್ಕೊಂಡು ಅಪ್ಲೈ ಮಾಡ್ತಾರೆ. ಯಾವಾಗ ಅದರ ಒಂದು ಪರಿಣಾಮ ಬೆಳೆಗಳ ಮೇಲೆ ಗೊತ್ತಾಗೋದಿಲ್ವೋ ಅವಾಗ ಇದೇನೋ ಸ್ವಲ್ಪ ಕಲಬೆರಕೆ ಆಗಿದೆ ಅಂತಕ್ಕಂಥದ್ದನ್ನ ರೈತರು ಮನಗಂಡ್ತಾರೆ. ಸೊ ಇದರ ಜೊತೆಗೆ ಏನು ಡಿ ಎ ಪಿ ಬಗ್ಗೆ ಹೇಳಿದ್ರಿ ಮತ್ತು ಇಪ್ಪತ್ತು ಇಪ್ಪತ್ತರ ಬಗ್ಗೆ ಹೇಳಿದ್ರಿ, ಕೆಲವು ಈ ಮರಳು ರೂಪದಲ್ಲಿ ಇರತಕ್ಕಂಥ ಗೊಬ್ಬರಗಳಿರ್ತವೆ. ಈಗ ಸಾಮಾನ್ಯವಾಗಿ ಪೊಟಾಷ್ ಗೊಬ್ಬರ, ಪೊಟಾಷ್ ಗೊಬ್ಬರ ಅದು ಬಿಳಿ ಕೆಂಪುನೂ ಇರುತ್ತೆ ಮತ್ತು ಬಿಳಿನೂ ಥರ ಇರುತ್ತೆ ಅದು. ಸೊ ಈ ಥರ ಗೊಬ್ಬರಗಳನ್ನು ನೋಡಿದಾಗ ಮರಳು ಯಾವ ಥರ ಕಾಣುತ್ತೋ ಅದೇ ರೀತಿ ಕಾಣುತ್ತೆ ಅದು, ಅಂದರೆ ಒಂಥರ ನಕಲಿ ಜೆರಾಕ್ಸ್ ಇದ್ದಂಗೆ ಅದು. ಈಗ ಮರಳನ್ನೇ ಪೊಟಾಷ್ ಅಂತ ಹೇಳ್ಬಿಟ್ಟು ಮಾರ್ತಕ್ಕಂಥದ್ದು, ಕೆಂಪು ಮರಳು ತಗೊಳ್ಳೋದು ಅದನ್ನು ಪೊಟಾಷ್ ಅಂತ ಮಾರ್ತಕ್ಕಂಥದ್ದು, ಸೊ ಬಿಳಿ ಮರಳನ್ನು ತೆಗೆದುಕೊಂಡು ಅದು ಮುರಾಟ ಪೊಟಾಷ್ ಅಂತ ಮಾರ್ತಕ್ಕಂಥದ್ದು, ಈ ರೀತಿ ಕೂಡ ನಕಲಿ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿದೆ ಅದು. ಬಟ್ ರೈತರು ನೋಡಿದಾಗ ಏನಾಗುತ್ತೆ, ಅದನ್ನು ನೀರಿನಲ್ಲಿ ಹಾಕಿದಾಗ ಅದು ಕರಗ್ತಪ್ಪ ಅಂತಂತಂದರೆ ಅದು ನಕಲಿ ಅಂತ ತಿಳ್ಕೊಬೋದು, ಅಂದರೆ ಒರಿಜಿನಲ್ ಅಂತ ಹೇಳ್ಬಿಟ್ಟು ತಿಳ್ಕೊಬೋದು. ಅಕಸ್ಮಾತ್ ಏನಾರು ಅದು ಕರಗಲಿಲ್ಲಪ್ಪ ಅಂತಂದರೆ ಇದು ನಕಲಿ ಆಗಿದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೋದು. ಈಗ ಜನರಲ್ ಆಗಿ ರಾಜ್ಯದಲ್ಲಿ ಅತಿ ಹೆಚ್ಚು ಮಾರಾಟವಾಗ್ತಾ ಇರತಕ್ಕಂಥ ಗೊಬ್ಬರಗಳು ಯಾವ್ಯಾವ? ಸಾಮಾನ್ಯವಾಗಿ ಯೂರಿಯಾ, ಡಿ ಎ ಪಿ, ಪೊಟಾಷು, ಇಪ್ಪತ್ತು ಇಪ್ಪತ್ತು ಮತ್ತು ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಗೊಬ್ಬರಗಳು ಹೆಚ್ಚಿನದಾಗಿ ಮಾರಾಟ ಆಗ್ತವೆ. ಸುಮಾರು 35-35 ರಸಗೊಬ್ಬರಗಳು ಮಾರಾಟ ಆಗ್ತವೆ. ಅದರಲ್ಲಿ ಈ ಗೊಬ್ಬರಗಳು ಹೆಚ್ಚಾಗಿ ಮಾರಾಟವನ್ನು ನಮ್ಮ ರಾಜ್ಯದಲ್ಲಿ ಮಾರಾಟವನ್ನು ಮಾಡ್ತಾರೆ. ರಾಜ್ಯದಲ್ಲಿ ಒಟ್ಟು ಎಷ್ಟು ಮಾರಾಟದ ಮಳಿಗೆಗಳಿವೆ ಸರ್? ಎಷ್ಟು ಗೊಬ್ಬರಗಳ ಮಾದರಿಗಳನ್ನು ಪರೀಕ್ಷೆ ಮಾಡಲಾಗ್ತದೆ? ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 15,000 ಹೆಚ್ಚಿನ ಮಾರಾಟವಾದ ಮಳಿಗೆಗಳಿದ್ದಾವೆ. ಸೊ ಪ್ರತಿ ವರ್ಷ 2 ಸೀಸನ್ನಲ್ಲಿ ಒಬ್ಬ ಮಾರಾಟಗಾರರಿಂದ 3 ರಸಗೊಬ್ಬರಗಳ ಮಾದರಿಗಳನ್ನು ತೆಗೆದುಕೊಂಡು ಪರೀಕ್ಷೆಯನ್ನು ಮಾಡ್ತಾರೆ. ಅದನ್ನು ಎಲ್ಲಿ ಮಾಡ್ತಾರೆ ಅಂತಂದರೆ ರಸಗೊಬ್ಬರಗಳ ನಿಯಂತ್ರಣ ಪ್ರಯೋಗಾಲಯ ಅಂತ ಹೇಳ್ಬಿಟ್ಟು ಬೆಂಗಳೂರಿನಲ್ಲಿ ಇದೆ. ಆ ಬೆಂಗಳೂರಿನಲ್ಲಿ ಇದರ ಒಂದು ಪರೀಕ್ಷೆಗಳನ್ನು ಮಾಡ್ತಾರೆ ಅವರು. ಕೃಷಿ ಇಲಾಖೆ ಇದೆ ಅಲ್ಲಿ, ಕೃಷಿ ಇಲಾಖೆ ಶಾದ್ರಿಪುರಂ ರೋಡಲ್ಲಿ, ಅಲ್ಲಿ ರಸಗೊಬ್ಬರಗಳ ನಿಯಂತ್ರಣ ಪ್ರಯೋಗಾಲಯ ಅಂತ ಇದೆ, ಅಲ್ಲಿ ಪರೀಕ್ಷೆಯನ್ನು ಮಾಡ್ತಾರೆ. ಕೆಲವೊಂದರಲ್ಲಿ ಬಳ್ಳಾರಿ ಇಂಥದ್ರೆಲ್ಲ ರೀಜನಲ್ ಲ್ಯಾಬೊರೇಟರಿಗಳು ಕೂಡ ಇರ್ತವೆ, ಅಲ್ಲಿನೂ ಕೂಡ ಪರೀಕ್ಷೆಯನ್ನು ಮಾಡ್ತಾರೆ. ಈಗ ಅಂದರೆ ತಕ್ಷಣದಲ್ಲಿ ರೈತರಿಗೆ ರಸಗೊಬ್ಬರಗಳ ಪರೀಕ್ಷೆ ಮಾಡುವಂತಹ ಉಪಕರಣಗಳು ಎಲ್ಲಿ ಲಭ್ಯ ಇರ್ತದೆ? ರೈತರು ಅದನ್ನು ಮನೆಯಲ್ಲಿ ಒಂದು ಇಟ್ಕೊಳ್ಳೋಷ್ಟು ಅದರ ಬೆಲೆ ಇದೆಯಾ, ಹೇಗೆ? ಡೆಫಿನೆಟ್ಲಿ ನಮ್ಮ ಒಂದು ಕೃಷಿ ಇಲಾಖೆಯಿಂದ ರಸಗೊಬ್ಬರಗಳ ನಿಯಂತ್ರಣ ಕಿಟ್ ಅಂತ ಹೇಳ್ಬಿಟ್ಟು ಒಂದು ಇದೆ. ಸೊ ಆ ಒಂದು ಕಿಟ್ಟನ್ನು ಉಪಯೋಗವನ್ನು ಮಾಡಿಕೊಂಡು ಇಮ್ಮಿಡಿಯೇಟಾಗಿ ನಾವು ಕೆಲವು ಪೋಷಕಾಂಶಗಳನ್ನು ಪರೀಕ್ಷೆಯನ್ನು ಮಾಡಿಬಿಟ್ಟು ನಂತರ ಅದು ನಕಲಿಯಾಗಿದೆಯಾ ಅಸಲಿದೆಯಾ ಅಂತಕ್ಕಂಥದ್ದನ್ನ ನಾವು ಕಂಡುಹಿಡಿಬೋದು. ಎಸ್, ಆ ಕಿಟ್ಟು ರೈತರಿಗೆ ಸುಲಭವಾಗಿ ಸಿಗುತ್ತೆ. ನಮ್ಮ ಒಂದು ರಸಗೊಬ್ಬರಗಳ ನಿಯಂತ್ರಣ ಪ್ರಯೋಗಾಲಯದಿಂದ 1,000-1,200 ರೂಪಾಯಿವರೆಗೆ ಅದರ ಒಂದು ಕಾಸ್ಟ್ ಇರುತ್ತೆ. ರೈತರು ಇದನ್ನು ತೆಗೆದುಕೊಳ್ಬೋದು. ಅಕಸ್ಮಾತ್ ಸಿಗದೇ ಇದ್ರೆ ನಮ್ಮ ಒಂದು ಕೃಷಿ ಇಲಾಖೆಯಲ್ಲಿ ರಸಗೊಬ್ಬರಗಳ ನಿಯಂತ್ರಣ ಪ್ರಯೋಗಾಲಯದಲ್ಲಿ ಇದು ಕೂಡ ಸಿಗುತ್ತೆ. ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೆಲವೊಂದು ರೈತ ಸಂಪರ್ಕ ಕೇಂದ್ರಗಳಲ್ಲಿನೂ ಕೂಡ ಇಟ್ಟಿರ್ತಾರೆ, ಅಲ್ಲಿನೂ ಕೂಡ ತೆಗೆದುಕೊಂಡು ನಾವು ಪರೀಕ್ಷೆಯನ್ನು ಮಾಡ್ಬೋದು. ಸರ್, ಈಗ ನಕಲಿ ರಸಗೊಬ್ಬರಗಳನ್ನು ಮಾರಾಟ ಮಾಡುವಂಥದ್ದು ರೈತರ ಗಮನಕ್ಕೆ ಬಂತು ಅಂದರೆ ಕೂಡಲೇ ರೈತರು ಯಾರನ್ನು ಸಂಪರ್ಕಿಸಬೇಕು, ಹೇಗೆ ಅಂತ? ಒಂದು ರಸಗೊಬ್ಬರ ನಕಲಿ ಆಗಿದೆ ಅಂತಂದಾಗ ಮೊಟ್ಟ ಮೊದಲನೇದಾಗಿ ರೈತರು ಹತ್ತಿರದಲ್ಲಿರ್ತಕ್ಕಂಥ ಕೃಷಿ ಅಧಿಕಾರಿಗಳನ್ನು ಸಂಪರ್ಕವನ್ನು ಮಾಡಬೇಕು. ಅದರ ಜೊತೆಗೆ ಸಹಾಯಕ ಕೃಷಿ ನಿರ್ದೇಶಕರು ತಾಲೂಕು ಮಟ್ಟದಲ್ಲಿ ಇರ್ತಾರೆ, ಅವರಿಗೆ ನಾವು ತಿಳಿಸ್ಬೇಕಾಗುತ್ತೆ. ಅವರು ಫರ್ಟಿಲೈಸರ್ ಇನ್ಸ್ಪೆಕ್ಟರ್ ಇರ್ತಾರೆ, ಅವರು ಬಂದು ಇನ್ಸ್ಪೆಕ್ಷನನ್ನು ಮಾಡಿಬಿಟ್ಟು ಸ್ಯಾಂಪಲ್ಸನ್ನು ತೆಗೆದುಕೊಂಡು ಅದನ್ನು ಪರೀಕ್ಷೆಯನ್ನು ಮಾಡಿ ಅದರಲ್ಲಿ ಏನಾದರೂ ನಕಲಿ ಅಥವಾ ಏನಾದರೂ ಡೂಪ್ಲಿಕೇಟ್ ಅಥವಾ ಒಂದು ಕಲಬೆರಿಕೆ ಆಗಿತ್ತು ಅಂತಂದರೆ ಅದನ್ನು ಕಂಡುಹಿಡಿದು ನಂತರ ಅದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತಾರೆ. ಸರ್, ಬಹಳ ಮುಖ್ಯವಾಗಿ ರೈತರು ರಸಗೊಬ್ಬರಗಳನ್ನು ಖರೀದಿ ಮಾಡ್ತಾರೆ. ಹೌದು. ಆದರೆ ಅವರು ಖರೀದಿ ಮಾಡಿರ್ತಕ್ಕಂಥ ರಸಗೊಬ್ಬರಗಳ ಬಗ್ಗೆ ದಾಖಲೆಗಳನ್ನು ಹೌದು ಕಡ್ಡಾಯವಾಗಿ ತಗೊಳ್ಬೇಕು. ಹೌದು ಹೌದು. ಕೆಲವೊಮ್ಮೆ ಈ ಥರ ಸಮಸ್ಯೆಗಳು ಆದರೆ ಹೇಗೆ ಅವರು ಇದು ಮಾಡಬೇಕು, ಮತ್ತು ದಾಖಲೆಗಳನ್ನು ತೆಗೆದುಕೊಳ್ಳೋಕ್ಕೆ ರೈತರು ಹೇಗೆ ಮುಂದಾಗಬೇಕು, ಅದು ಆಟೋಮೆಟಿಕ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಾ ಹೇಗೆ ಅಂತ? ಡೆಫಿನೆಟ್ಲಿ ಅದು ಕೂಡ ಒಂದು ವ್ಯವಸ್ಥೆ ಇದೆ. ಯಾವುದೇ ಒಂದು ರಸಗೊಬ್ಬರವನ್ನು ರೈತರು ತೆಗೆದುಕೊಳ್ಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಮೂನೆ ಎಂ ಅಂತಕ್ಕಂಥ ಒಂದು ರಸೀದಿಯ ರೂಪದಲ್ಲೇ ನಾವು ರಸೀದಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ರೈತರು ಸಾಮಾನ್ಯವಾಗಿ ಕೆಲಸದ ಒತ್ತಡ ಇರೋದ್ರಿಂದ ಕೆಲವೊಂದು ಬಾರಿ ರೆಸಿಪ್ಟನ್ನು ತೆಗೆದುಕೊಳ್ಳೋದಿಲ್ಲ. ಆದಷ್ಟು ರೆಸಿಪ್ಟನ್ನು ತೆಗೆದುಕೊಂಡ್ರೆ ಏನಾದ್ರೂ ಗೊಬ್ಬರ ನಕಲಿನೋ ಅಥವಾ ಒಂದು ಡೂಪ್ಲಿಕೇಟ್ ಆಗಿತ್ತು ಅಂತಂದರೆ ಅದನ್ನು ಕಂಡುಹಿಡಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ನಮೂನೆ ಎಂನಲ್ಲಿ ಏನಿರುತ್ತಪ್ಪ ಅಂತಂದರೆ ರೈತರ ಹೆಸರಿರುತ್ತೆ, ಗೊಬ್ಬರದ ಒಂದು ಹೆಸರಿರುತ್ತೆ, ಎಷ್ಟು ಪ್ರಮಾಣ ಇರುತ್ತೆ, ಅದರ ರೇಟ್ ಎಷ್ಟಿರುತ್ತೆ, ಆಮೇಲೆ ಲೈಸೆನ್ಸ್ ನಂಬರ್ ಇರುತ್ತೆ, ಮಾರಾಟಗಾರರ ಲೈಸೆನ್ಸ್ ನಂಬರ್ ಇರುತ್ತೆ, ರೈತರ ಸಹಿ ಇರುತ್ತೆ, ಯಾರು ಮಾರಾಟ ಮಾಡಿದರು ಅಂತಕ್ಕಂಥ ಒಂದು ಡೀಟೇಲ್ಸ್ ಇರುತ್ತೆ. ಈ ಡೀಟೇಲ್ಸನ್ನು ರೈತರು ಪಕ್ಕ ತಮ್ಮಲ್ಲಿ ಇಟ್ಕೊಂಡಿದ್ರು ಅಂತಂದರೆ ಏನಾದರೂ ಡೂಪ್ಲಿಕೇಟ್ ಅಥವಾ ಒಂದು ಕಲಬೆರಿಕೆ ಆಗಿತ್ತಪ್ಪ ಅಂತಂದರೆ ಆ ಸಂದರ್ಭದಲ್ಲಿ ಈ ರೆಸಿಪ್ಟು ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ರೈತರು ರಸಗೊಬ್ಬರಗಳನ್ನು ಖರೀದಿ ಮಾಡುವಾಗ ದಯವಿಟ್ಟು ರಸೀದಿಯನ್ನು ಫಾರ್ಮ್ ನಂಬರ್ ಎಂ ರೂಪದಲ್ಲಿನೇ ತಾವು ತೆಗೆದುಕೊಂಡು ಇಟ್ಕೊಂಡಿದ್ರೆ ಮುಂದಿನ ದಿವಸಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗೋದಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅನುಭವ. ನೀವು ಆರಂಭದಲ್ಲಿ ಈ ಕಲಬೆರಿಕೆ ಮತ್ತು ಕಲಬೆರಿಕೆಯಾಗಿರ್ತಕ್ಕಂತಹ ನಕಲಿ ಗೊಬ್ಬರಗಳನ್ನು ತಿಳ್ಕೊಳ್ಳೋದ್ರ ಬಗ್ಗೆ ಕೆಲವೊಂದು ವಿಧಾನಗಳನ್ನು ಹೇಳಿದ್ರಿ, ಅವುಗಳನ್ನು ಸ್ವಲ್ಪ ನಮ್ಮ ರೈತರಿಗೆ ವಿವರಿಸಿ ಹೇಳಿ. ಈ ಭೌತಿಕ ಪರೀಕ್ಷೆ ಇದೆ ಅಂತ ಹೇಳಿದ್ರಿ, ಆಮೇಲೆ ಬಿಸಿ ಮಾಡುವ ಪರೀಕ್ಷೆ ಇದೆ ಅಂತ ಹೇಳಿದ್ರಿ, ಸ್ವಲ್ಪ ಇವುಗಳನ್ನು ವಿಶ್ಲೇಷಿಸಿ ಹೇಳಿ ಸರ್, ಹೇಗೆ ಏನೇನು ಮಾಡಬೇಕಾಗುತ್ತೆ? ಈಗ ಸಾಮಾನ್ಯವಾಗಿ ಒಂದು ಕಲಬೆರಿಕೆ ಆಗಿರ್ತಕ್ಕಂಥದ್ದು ಅಥವಾ ನಕಲಿ ಆಗಿರ್ತಕ್ಕಂಥದ್ದನ್ನ ನಾವು ಕಂಡುಹಿಡಿಬೇಕಪ್ಪ ಅಂತಂದರೆ ಕೆಲವೊಂದು ಪರೀಕ್ಷೆಗಳನ್ನು ಮಾಡಬೇಕಾಗುತ್ತೆ. ಭೌತಿಕ ಪರೀಕ್ಷೆ ಅಂತ ಕರಿತೀವಿ. ಭೌತಿಕ ಅಂತಂದರೆ ಅದರ ಬಣ್ಣ ಆಗಿರ್ಬೋದು, ಆಕಾರ ಆಗಿರ್ಬೋದು, ಅಥವಾ ಗಾತ್ರ ಆಗಿರ್ಬೋದು, ಅದರಲ್ಲಿರ್ತಕ್ಕಂಥ ಬೇರೆ ಬೇರೆ ಪದಾರ್ಥಗಳಿರ್ಬೋದು ಅಥವಾ ತೇವಾಂಶ ಇರ್ಬೋದು, ಇವನ್ನ ನೋಡ್ತಲೂ ಗೊತ್ತಾಗ್ಬಿಡುತ್ತೆ ಇದು ಕಲಬೆರಿಕೆ ಆಗಿದೆಯಾ ಅಥವಾ ಏನು ಒರಿಜಿನಲ್ಲ ಅಥವಾ ಡೂಪ್ಲಿಕೇಟ್ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇನ್ನೊಂದು ಪರೀಕ್ಷೆ ಅಂತಂದರೆ ಬಿಸಿ ಮಾಡ್ತಕ್ಕಂಥದ್ದು. ಒಂದು ತಟ್ಟೆನಲ್ಲಿ ಯೂರಿಯಾ ಅಥವಾ ಡಿ ಎ ಪಿಯನ್ನು ಹಾಕ್ಕೊಂಡು ಬಿಸಿ ಮಾಡಿದಾಗ ಯೂರಿಯಾ ಸಂಪೂರ್ಣವಾಗಿ ಕರಗುತ್ತೆ. ಅಕಸ್ಮಾತ್ ಏನಾದ್ರು ಕರಗಲಿಲ್ಲಪ್ಪ ಅಂತಂದರೆ ಅದು ಡೂಪ್ಲಿಕೇಟ್ ಇದೆ ಅಂತ ತಿಳ್ಕೊಬೇಕಾಗುತ್ತೆ. ಅದೇ ರೀತಿ ಡಿ ಎ ಪಿಯನ್ನು ಒಂದು ತಟ್ಟೆ ಮೇಲೆ ಒಂದು ಹಾಕಿಬಿಟ್ಟು ಬಿಸಿ ಮಾಡಿದಾಗ ಒಂಥರ ಸುಣ್ಣದಂತೆ ಹರಳುತ್ತೆ, ಆಮೇಲೆ ಉಬ್ಬಿಕೊಳ್ಳುತ್ತೆ ಅದು. ಸೊ ಈ ಥರ ಇದ್ದರೆ ಅದು ಒರಿಜಿನಲ್ ಅಂತ ಅರ್ಥ. ಅಕಸ್ಮಾತ್ ಏನಾದ್ರು ಆ ಥರ ಇರಲಿಲ್ಲಪ್ಪ ಅಂತಂದರೆ ಇದೆಲ್ಲ ಡೂಪ್ಲಿಕೇಟ್ ಆಗಿದೆ. ಸುಣ್ಣದಂತೆ ಹರಳದೇ ಇದ್ದರೆ ಹರಳದೇ ಇದ್ದರೆ ಅದು ಡೂಪ್ಲಿಕೇಟ್ ಆಗಿದೆ, ನಕಲಿ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕಾಗತ್ತೆ. ಕೆಲವೊಂದು ಗೊಬ್ಬರಗಳನ್ನು ನಾವು ನೀರಿನಲ್ಲಿ ಕರಗಿಸಿದಾಗ ತಣ್ಣನೆಯ ಒಂದು ಅನುಭವ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು 12-61 ಇರ್ಬೋದು, 19-94 ಅಂತ ಇರ್ಬೋದು, 13-45 ಇಂತಹ ಒಂದು ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗಿಸಿದಾಗ ತಣ್ಣನೆ ಒಂದು ಅನುಭವ ಆಗಬೇಕು. ತಣ್ಣನೆ ಒಂದು ಅನುಭವ ಆಯಿತು ಅಂತಂತಂದರೆ ಓ ಇದು ಕರೆಕ್ಟ್ ಇದೆ, ಒರಿಜಿನಲ್ ರಸಗೊಬ್ಬರ ಅಂತ ತಿಳ್ಕೊಬೋದು. ಕೆಲವೊಂದು ಟೈಮು ಏನಾಗುತ್ತೆ ಅಂತಂದರೆ ಕೆಲವು ನೀರಿನಲ್ಲಿ ಕರಗದೇ ಇಲ್ಲ, ಅಂಥವು ಕರಗದೇ ಇರತಕ್ಕಂಥ ಗೊಬ್ಬರಗಳನ್ನು ಕೂಡ ನಾವು ನಕಲಿ ಆಗಿದೆ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ರೈತರ ಮಟ್ಟದಲ್ಲಿ ನಾವು ಇದನ್ನು ತಿಳ್ಕೊಬೋದು. ಅದಕ್ಕೇನು ಹೆಚ್ಚು ಟೈಮ್ ಬೇಕಾಗಲ್ಲ, ಅತಿ ಶೀಘ್ರದಲ್ಲಿ ಸುಲಭವಾಗಿ ರೈತರು ತಮ್ಮ ಒಂದು ಮಟ್ಟದಲ್ಲೇ ಇಂತಹ ಪರೀಕ್ಷೆಗಳನ್ನು ಮಾಡಿ ನಕಲಿ ಆಗಿದೆಯಾ ಅಥವಾ ಒಂದು ಡೂಪ್ಲಿಕೇಟ್ ಆಗಿದೆಯಾ ಅಂತಕ್ಕಂಥದ್ದನ್ನು ತಿಳ್ಕೊಬೋದು. ಯಾವ್ಯಾವ ರಸಗೊಬ್ಬರಗಳು ನೀರಿನಲ್ಲಿ ಕರಗುತ್ತೆ ಸರ್? ಸಾಮಾನ್ಯವಾಗಿ ನೀರಿನಲ್ಲಿ ಕರಗ್ತಕ್ಕಂಥ ಗೊಬ್ಬರ ಅಂತಂದರೆ 12-61 ಆಗಿರ್ಬೋದು, 19-94 ಅಂತ ಕರಿತೀವಿ, 13-45 ಇರ್ಬೋದು, 6-12-36 ಅಂತ ಹೇಳ್ಬಿಟ್ಟು ಕೆಲವೊಂದು ಕಾಂಪ್ಲೆಕ್ಸ್ ಗೊಬ್ಬರಗಳು ಇರ್ತವೆ. ಇವೆಲ್ಲವೂ ಕೂಡ ನೀರಿನಲ್ಲಿ ಕರಗತಕ್ಕಂಥ ಗೊಬ್ಬರಗಳು. ಇವು ಕರಗದೇ ಇದ್ರೆ ಅದು ಡೂಪ್ಲಿಕೇಟ್ ಆಗಿದೆ ಅಂತ ತಿಳ್ಕೊಬೇಕಾಗುತ್ತೆ. ಈಗ ನಿಮ್ಮ ಅಂದರೆ ನಿಮ್ಮ ಕಾರ್ಯವ್ಯಾಪ್ತಿಯ ಅನುಭವದ ಪ್ರಕಾರ ಯಾವ್ಯಾವ ರಾಜ್ಯದಲ್ಲಿ ಈ ಥರದ ನಕಲಿ ಗೊಬ್ಬರಗಳ ಮಾರಾಟದ ಪ್ರಕರಣಗಳು ದಾಖಲೆಯಾಗಿದ್ದಾವೆ, ಆ ಪ್ರಕರಣಗಳ ಇತ್ಯರ್ಥಗಳು ಏನೇನಾಗಿದೆ, ಅವರು ಯಾವ ರೀತಿಯ ಶಿಕ್ಷೆಗಳಾಗಿದೆ? ಸಾಮಾನ್ಯವಾಗಿ ಕೆಲವೊಂದು ರಾಜ್ಯಗಳಲ್ಲಿ ಮುಂಗಾರು ಮತ್ತು ಹಿಂಗಾರಿನಲ್ಲಿ ಇಂತಹ ಪ್ರಕರಣಗಳು ಅಲ್ಲಿಂದಲ್ಲೇ ಕಾಣ್ತಾ ಇರ್ತವೆ. ಈಗ ಲಾಸ್ಟ್ ಟೈಮು ಬೀದರಲ್ಲಾಗಿತ್ತು, ಬಳ್ಳಾರಿಯಲ್ಲಾಗಿತ್ತು. ಇಂತಿಂಥ ಜಾಗದಲ್ಲಿ ಕೆಲವು ರಸಗೊಬ್ಬರಗಳನ್ನು ಡೂಪ್ಲಿಕೇಟ್ ಮಾಡ್ತಕ್ಕಂಥದ್ದು, ನಕಲಿ ಮಾಡ್ತಕ್ಕಂಥದ್ದು, ಇವನ್ನೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಇಂಥ ಒಂದು ಸಂದರ್ಭದಲ್ಲಿ ಅದರ ಒಂದು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರ ಒಂದು ಗಮನಕ್ಕೆ ಬಂದಾಗ ಅವರು ಸ್ಪಾಟ್ ಇನ್ಸ್ಪೆಕ್ಷನನ್ನು ಮಾಡಿಬಿಟ್ಟು ಅದು ಡೂಪ್ಲಿಕೇಟ್ ಆಗಿದೆಯಾ ಅಂತಕ್ಕಂಥದ್ದನ್ನ ನೋಡಿ ಖಾತ್ರಿ ಮಾಡಿಕೊಂಡ ನಂತರ ಅವರ ಲೈಸೆನ್ಸನ್ನು ಬಂದ್ ಮಾಡ್ತಾರೆ. ಎರಡನೇದಾಗಿ ರಸಗೊಬ್ಬರಗಳ ನಿಯಂತ್ರಣ ಕಾಯ್ದೆಯ ಪ್ರಕಾರ ಸುಮಾರು 7 ವರ್ಷಗಳ ಕಾಲ ಶಿಕ್ಷೆಯನ್ನು ಶಿಕ್ಷೆ ಇದೆ ಅದಕ್ಕೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಮಾರಾಟಗಾರ. ನಕಲಿ ರಸಗೊಬ್ಬರಗಳನ್ನು ತುರ್ತು ಪರೀಕ್ಷೆ ಮಾಡುವ ಕಿಟ್ ಬಗ್ಗೆ ನೀವು ಸ್ಟಾರ್ಟಿಂಗ್ನಲ್ಲಿ ಹೇಳ್ತಿದ್ರಿ. ಹೌದು. ಈ ಕಿಟ್ನಲ್ಲಿ ಏನೇನಿರ್ತದೆ ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳಿ ನಮ್ಮ ರೈತರಿಗೆ. ಸಾಮಾನ್ಯವಾಗಿ ರಸಗೊಬ್ಬರಗಳ ಕಿಟ್ ಅಂತಕ್ಕಂಥದ್ದು ರಸಗೊಬ್ಬರಗಳಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಕಂಡುಹಿಡಿತಕ್ಕಂಥ ಒಂದು ವಿಧಾನ. ಈ ಒಂದು ಪೋಷಕಾಂಶಗಳನ್ನು ನಾವು ಕಂಡುಹಿಡಿಬೇಕಾದ್ರೆ ಕೆಲವೊಂದು ಮೆಟೀರಿಯಲ್ಗಳು ಬೇಕಾಗುತ್ತವೆ. ಈಗ ಬಟ್ಟಿ ಇಳಿಸಿದ ನೀರು ಡಿಸ್ಟಿಲ್ಡ್ ವಾಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ರೀತಿ ಒಂದು ಪ್ರಣಾಳಿಕೆ, ಒಂದು ಗಾಜಿನ ಒಂದು ಪ್ರಣಾಳಿಕೆ ಬೇಕಾಗುತ್ತೆ, ಮೇಣದ ಬತ್ತಿ ಬೇಕಾಗುತ್ತೆ, ಬಿಸಿ ಮಾಡುವ ಒಂದು ತಟ್ಟೆ ಬೇಕಾಗುತ್ತೆ, ಒಂದು ಸ್ಮಾಲ್ ಸ್ಪೂನ್ ಬೇಕಾಗುತ್ತೆ, ಸುಟ್ಟ ಸುಣ್ಣ, ಸಿಲ್ವರ್ ನೈಟ್ರೇಟು ದ್ರಾವಣ, ಕೋಬಾಲ್ಟ್ ನೈಟ್ರೇಟ್ ದ್ರಾವಣ, ಒಂದು ಕಾನ್ಸಂಟ್ರೇಟೆಡ್ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ, ಪೊಟಾಷಿಯಂ ಫೆರೋಸೈನೈಡ್ ದ್ರಾವಣ ಮತ್ತು ಬೇರಿಯಂ ಕ್ಲೋರೈಡ್ ದ್ರಾವಣ ಅಂತಕ್ಕಂಥವನ್ನ ಸಾಮಾನ್ಯವಾಗಿ 100 ml ಆ ಒಂದು ಕಿಟ್ನಲ್ಲಿ ಎಲ್ಲವನ್ನು ಇಟ್ಟಿರ್ತಾರೆ. ಇದು ಬಹಳ ಹ್ಯಾಂಡಿಯಾಗಿರುತ್ತೆ, ರೈತರು ತಮ್ಮ ಮನೆಯಲ್ಲಿ ಇಟ್ಕೊಳ್ಬೋದು. ಯಾವಾಗಾದ್ರೂ ಅವರಿಗೆ ಯಾವಾಗಾದ್ರೂ ಅವರಿಗೆ ಟೆಸ್ಟ್ ಮಾಡಬೇಕಂದ್ರೆ ತಮ್ಮ ಹೊಲದಲ್ಲೇ ಕೂತ್ಕೊಂಡು ಈಸಿಯಾಗಿ ಟೆಸ್ಟ್ ಮಾಡ್ಬೋದು. ಅಂದರೆ ಈ ದ್ರಾವಣಗಳನ್ನು ಅವರು ಹೇಗೆ ಬಳಸುವ ವಿಧಾನಗಳು ಅಂದರೆ ಒಂದೊಂದು ಪೋಷಕಾಂಶಕ್ಕೆ ಒಂದೊಂದು ದ್ರಾವಣ ಬೇಕಾಗುತ್ತೆ. ಈಗ ಸಾಮಾನ್ಯವಾಗಿ ಈಗ ಸಾರಜನಕದ ಒಂದು ಪರೀಕ್ಷೆಯನ್ನು ಮಾಡಬೇಕಂತಂದರೆ ನಾನು ಈಗಾಗಲೇ ತಿಳಿಸಿರುವಂತೆ ಸಾರಜನಕ ಇರತಕ್ಕಂಥ ಗೊಬ್ಬರವನ್ನು ಸುಣ್ಣದ ಜೊತೆ ತೀಡಿದರೆ ಘಾಟ್ ವಾಸನೆ ಬರಬೇಕು. ಘಾಟ್ ವಾಸನೆ ಬಂತಂದರೆ ಸಾರಜನಕ ಇದೆ ಅಂತ ಅರ್ಥ. ಈಗ ರಂಜಕದ ಪರೀಕ್ಷೆಯನ್ನು ಮಾಡಬೇಕು ಅಂತಂದರೆ ಸಿಲ್ವರ್ ನೈಟ್ರೇಟನ್ನು ಸೂಪರ್ ಫಾಸ್ಫೇಟ್ ಜೊತೆಗೆ ಬೆರೆಸಿದಾಗ ಹಳದಿ ಬಣ್ಣ ಬರಬೇಕು. ಸಿಲ್ವರ್ ನೈಟ್ರೇಟು ಮತ್ತು ಸೂಪರ್ ಫಾಸ್ಫೇಟನ್ನು ಒಂದು ಪ್ರಣಾಳಿಕೆಯಲ್ಲಿ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿದರೆ ಹಳದಿ ಬಣ್ಣ ಬರಬೇಕು. ಅದೇ ರೀತಿ ಪೊಟಾಷನ್ನು ಪರೀಕ್ಷೆಯನ್ನು ಮಾಡಬೇಕಂದ್ರೆ ಕೋಬಾಲ್ಟ್ ನೈಟ್ರೇಟು ಮತ್ತು ಪೊಟಾಷ್ ಮುರಾಟ ಪೊಟಾಷನ್ನು ನೀರಿನಲ್ಲಿ ಮಿಕ್ಸ್ ಮಾಡಿದಾಗ ಹಳದಿ ಬಣ್ಣ ಬರಬೇಕಾಗುತ್ತೆ. ಜಿಂಕ್ ಸಲ್ಫೇಟು ಅಥವಾ ಮೆಗ್ನೀಷಿಯಂ ಸಲ್ಫೇಟನ್ನು ಮಿಕ್ಸ್ ಮಾಡುವಾಗ ನಾವು ಕಾನ್ಸಂಟ್ರೇಟೆಡ್ ಸೋಡಿಯಂ ಹೈಡ್ರಾಕ್ಸನನ್ನು ಪ್ರಣಾಳಿಕೆಗೆ ಹಾಕ್ಬಿಟ್ಟು ಜಿಂಕ್ ಸಲ್ಫೇಟ್ ಅಥವಾ ಒಂದು ಮೆಗ್ನೀಷಿಯಂ ಸಲ್ಫೇಟನ್ನು ಹಾಕಿದಾಗ ನಮಗೆ ಜಿಂಕ್ ಸಲ್ಫೇಟ್ ಇದ್ದರೆ ತಿಳಿ ನೀಲಿ ಬಣ್ಣ ಬರುತ್ತೆ, ಮೆಗ್ನೀಷಿಯಂ ಸಲ್ಫೇಟ್ ಇದ್ದರೆ ಬಿಳಿ ಬಣ್ಣ ಕಣಗಳು ಕಾಣ್ತಾ ಇರ್ತವೆ. ಅದೇ ರೀತಿ ಐರನ್ ಸಲ್ಫೇಟನ್ನು ಕೂಡ ರೈತರು ಉಪಯೋಗವನ್ನು ಮಾಡ್ತಾ ಇರ್ತಾರೆ. ಐರನ್ ಸಲ್ಫೇಟನ್ನು ನಾವು ಪರೀಕ್ಷೆಯನ್ನು ಮಾಡುವಾಗ ಪೊಟಾಷಿಯಂ ಫೆರ್ರೋಸೈನೈಡ್ ಅಂತಕ್ಕಂಥದ್ದನ್ನ ಐರನ್ ಸಲ್ಫೇಟ್ ಜೊತೆ ಮಿಕ್ಸ್ ಮಾಡಿದಾಗ ನೀಲಿ ಬಣ್ಣದ ಕಣಗಳು ಕಂಡು ಬರ್ತವೆ. ಕಾಪರ್ ಸಲ್ಫೇಟ್ ಜೊತೆನೂ ಕೂಡ ಪೊಟಾಷಿಯಂ ಫೆರೋಸೈನೈಡನ್ನು ಮಿಕ್ಸ್ ಮಾಡಿದಾಗ ಕೆಂಪು ಬಣ್ಣ ಅಥವಾ ರಕ್ತದ ಒಂದು ಬಣ್ಣವನ್ನು ಕಂಡು ಬರ್ತವೆ. ಗಂಧಕ, ಇತ್ತೀಚಿನ ದಿನಗಳಲ್ಲಿ ಸಾರಜನಕದ ಕೊರತೆನೂ ಗಂಧಕದ ಒಂದು ಕೊರತೆ ನಮ್ಮ ಒಂದು ಮಣ್ಣುಗಳಲ್ಲಿ ಕಾಣ್ತಾ ಇದೆ. ಗಂಧಕದ ಒಂದು ಗಂಧಕ ಗೊಬ್ಬರದಲ್ಲಿ ಇದೆಯಾ ಅಥವಾ ಇಲ್ವಾ ಅಂತಕ್ಕಂಥದ್ದನ್ನ ಕಂಡುಹಿಡಿಬೇಕಂತಂದರೆ ಗಂಧಕ ಇರತಕ್ಕಂಥ ಗೊಬ್ಬರವನ್ನು ಬೇರಿಯಂ ಕ್ಲೋರೈಡ್ ದ್ರಾವಣ ಜೊತೆಗೆ ಮಿಕ್ಸ್ ಮಾಡಿದಾಗ ಬಿಳಿ ಕಣಗಳು ಕಾಣಿಸ್ಬೇಕು. ಇವು ಜಸ್ಟ್ ಒಂದು 2-3 ನಿಮಿಷದಲ್ಲೇ ನಮಗೆ ಶೀಘ್ರವಾಗಿಯೇ ಬಹಳ ಸುಲಭವಾಗಿಯೇ ಕಲರ್ ಮೇಲೆ ನಾವು ಕಂಡುಹಿಡಿದ್ಬಿಡ್ಬೋದು ಇದು ಡೂಪ್ಲಿಕೇಟ್ ಆಗಿದೆಯಾ ಅಥವಾ ಒರಿಜಿನಲ್ಲ ಅಂತಕ್ಕಂಥದ್ದನ್ನ ಬಹಳ ಸುಲಭ ರೀತಿಯಲ್ಲಿ ರೈತರು ತಮ್ಮ ಮಟ್ಟದಲ್ಲೇ ತಮ್ಮ ಹೊಲದಲ್ಲೇ ಕಿಟ್ಟಿತ್ತಪ್ಪ ಅಂತಂದರೆ ಇಮ್ಮಿಡಿಯೇಟಾಗಿ ಕಂಡುಹಿಡಿಬೋದು. ಡಾಕ್ಟರ್, ಈಗ ಬಹಳ ಮುಖ್ಯವಾಗಿ ರೈತರು ರಸಗೊಬ್ಬರಗಳನ್ನು ಖರೀದಿ ಮಾಡಲಿಕ್ಕೆ ಅಂತ ಅಂಗಡಿಗೆ ಹೋದರೆ ಅಂದರೆ ಅವರು ಏನೇನು ಮುಖ್ಯವಾಗಿ ಅಂಶಗಳನ್ನು ಅವ್ರು ಗಮನಿಸಬೇಕು? ಯಾವುದೇ ಒಬ್ಬ ರೈತರು ರಸಗೊಬ್ಬರಗಳನ್ನು ಖರೀದಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋದಾಗ ರಸಗೊಬ್ಬರದ ಚೀಲದ ಮೇಲಿರ್ತಕ್ಕಂಥ ಕೆಲವು ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ರಸಗೊಬ್ಬರದ ಚೀಲದ ಮೇಲೆ ರಸಗೊಬ್ಬರ ಅಂತ ಬರೆದಿರಬೇಕು. ಆಮೇಲೆ ಯಾರು ಅದನ್ನು ತಯಾರು ಮಾಡಿದರು ಅವರ ವಿಳಾಸ ಏನು, ರಸಗೊಬ್ಬರದ ಹೆಸರೇನು, ಅದೇನು ಯೂರಿಯಾನ ಅಥವಾ ಡಿ ಎ ಪಿನ, ಅಥವಾ ಬ್ರ್ಯಾಂಡ್ ಹೆಸರೇನು, ಅದೇನು ಇಫ್ಕೋದಿಂದ ಮ್ಯಾನುಫ್ಯಾಕ್ಚರ್ ಆಗಿದೆಯಾ, ಎಮ್ ಸಿ ಎಫ್ ಇಂದ ಮ್ಯಾನುಫ್ಯಾಕ್ಚರ್ ಇದೆಯಾ, ಕನಿಷ್ಠ ಶೇಕಡ ಪೋಷಕಾಂಶಗಳ ಒಂದು ನಿಗದಿಯನ್ನು ಒಂದು ಬರೆದಿರಬೇಕು, ಗರಿಷ್ಠ ಮಾರಾಟದ ಬೆಲೆಯನ್ನು ಬರೆದಿರಬೇಕು, ಗರಿಷ್ಠ ಮತ್ತು ನಿವ್ವಳ ತೂಕವನ್ನು ಮಾಡಿರಬೇಕು, ಅಕಸ್ಮಾತ್ ಅದರಲ್ಲಿ ಬೇರೆ ಬೇರೆ ಪದಾರ್ಥಗಳಿದ್ದರೆ ಅವನ್ನೂ ಕೂಡ ತಿಳಿಸಿರಬೇಕಾಗುತ್ತೆ, ಬ್ಯಾಚ್ ಸಂಖ್ಯೆ ಮತ್ತು ರಿಜಿಸ್ಟ್ರೇಷನ್ ಸಂಖ್ಯೆ ಮಾತ್ರ ಪಕ್ಕ ಇರಬೇಕಾಗುತ್ತೆ. ಇವೆಲ್ಲವನ್ನು ಕೂಡ ರೈತರು ಗೊಬ್ಬರದ ಚೀಲಗಳ ಮೇಲೆ ಇದೆಯಾ ಅಥವಾ ಇಲ್ವಾ ಅಂತಕ್ಕಂಥದ್ದನ್ನ ಖಾತ್ರಿ ಮಾಡಿಕೊಂಡು ನಂತರ ಖರೀದಿ ಮಾಡಿದ್ರೆ ತುಂಬ ಒಳ್ಳೆಯದು. ಅದರ ಜೊತೆಗೆ ರೈತರು ರಸೀದಿಯನ್ನು ಪಡಿಲೇಬೇಕು. ಎಂ ಫಾರಂ ಅಂತ ಹೇಳ್ಬಿಟ್ಟು ಎಂ ನಮೂನೆ ಅಂತ ಇರುತ್ತೆ. ಆ ಒಂದು ಎಂ ನಮೂನೆಯಲ್ಲೇ ನಾವು ಪಡೆದ್ರೆ ಕಂಪ್ಲೀಟಾಗಿ ಡೀಟೇಲ್ಸ್, ರಸಗೊಬ್ಬರದ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಇರುತ್ತೆ ಅದರಲ್ಲಿ. ಅವ್ರ ಹೆಸರೇನು, ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದರು, ಬ್ಯಾಚ್ ಸಂಖ್ಯೆ ಏನು, ರಿಜಿಸ್ಟ್ರೇಷನ್ ಸಂಖ್ಯೆ ಏನು, ಮಾರಾಟಗಾರರ ಸಹಿ ಇರಬೇಕಾಗುತ್ತೆ, ರೈತರ ಸಹಿ ಇರಬೇಕಾಗುತ್ತೆ, ಕ್ರಮ ಸಂಖ್ಯೆ ಇರುತ್ತೆ, ದಿನಾಂಕ ಇರುತ್ತೆ, ಇವನ್ನೆಲ್ಲವನ್ನು ಕೂಡ ಎಲ್ಲವೂ ಕೂಡ ಡೀಟೇಲಾಗಿರುತ್ತೆ. ಆ ಡೀಟೇಲ್ ಇದ್ದಾಗ ಯಾವ ಬ್ಯಾಚಿಂದ ಬಂದಿದೆ ಇದು ಅಂತಕ್ಕಂಥದ್ದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಏನಾದರೂ ಕಲಬೆರಕೆ ಇತ್ತಂತಂದರೆ ಇಂಥ ಬ್ಯಾಚ್ನಲ್ಲಿ ಇಂಥ ಗೊಬ್ಬರ ಕಲಬೆರಕೆ ಆಗಿದೆ, ನಕಲಿ ಆಗಿದೆ ಅಂತಕ್ಕಂಥದ್ದು ಐಡೆಂಟಿಫೈ ಮಾಡಲಿಕ್ಕೆ, ಗುರುತು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆದ ಕಾರಣ ರೈತರು ರಸೀದಿಯನ್ನು ಕಡ್ಡಾಯವಾಗಿ ಪಡ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಸೂಚನೆ. ಈಗ ಇಷ್ಟೆಲ್ಲ ರಸಗೊಬ್ಬರಗಳ ಬಗ್ಗೆ, ಮಾರಾಟ ಮಾಡುವ ವ್ಯವಸ್ಥೆಯ ಬಗ್ಗೆ, ಒಂದು ಅದನ್ನು ಪರಿಶೀಲನೆ ಮಾಡುವಂತಹ ಸಮಿತಿ, ಇದೆಲ್ಲ ವ್ಯವಸ್ಥೆ ಇದೆಯಾ, ಅದು ಹೇಗೆ ನಡೀತಾ ಇದೆ, ಮತ್ತು ಎಲ್ಲ ಅಂಗಡಿಗಳಲ್ಲೂ ಈ ಎಲ್ಲ ಸೌಲಭ್ಯಗಳು ಇದಾವ? ಇದು ಪ್ರತಿಯೊಂದು ತಾಲೂಕಿನಲ್ಲಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಅಂತ ಇರುತ್ತೆ. ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ರಸಗೊಬ್ಬರ ನಿಯಂತ್ರಣ ಮಾಡ್ತಕ್ಕಂಥ ಒಂದು ವಿಂಗ್ ಇರುತ್ತೆ. ಅಲ್ಲಿ ಫರ್ಟಿಲೈಸರ್ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ. ಅವರು ಇನ್ಸ್ಪೆಕ್ಟರ್ಗಳು ಪ್ರತಿಯೊಂದು ಶಾಪ್ನಲ್ಲಿರ್ತಕ್ಕಂಥ ಫರ್ಟಿಲೈಸರ್ಗಳನ್ನು ತೆಗೆದುಕೊಂಡು ಬಂದುಬಿಟ್ಟು, ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ಬಂದುಬಿಟ್ಟು, ಅವುಗಳನ್ನು ಪರೀಕ್ಷೆಯನ್ನು ಮಾಡಿಬಿಟ್ಟು ಅದು ಅಸಲಿ ಆಗಿದೆಯಾ ಅಥವಾ ನಕಲಿ ಆಗಿದೆಯಾ ಅಂತಕ್ಕಂಥದ್ದನ್ನ ಕಂಡುಹಿಡಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರನೇ ಫರ್ಟಿಲೈಸರ್ ಇನ್ಸ್ಪೆಕ್ಟರ್ಗಳು ಇರ್ತಾರೆ. ಸೊ ಅವ್ರು ಏನಾದರೂ ಅನುಮಾನ ಬಂತು ಅಂದರೆ, ಯಾರಾದರೂ ರೈತರು ಕಂಪ್ಲೇಂಟ್ ಮಾಡಿದ್ರಂತಂದರೆ, ಅವರು ಅಂಥ ಮಾರಾಟ ಮಳಿಗೆಗಳಿಗೆ ಹೋಗಿ ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ಪರೀಕ್ಷೆಯನ್ನು ಮಾಡಿ ಖಾತ್ರಿ ಮಾಡಿಕೊಂಡು ಮುಂದಿನ ಕ್ರಮವನ್ನು ತೆಗೆದುಕೊಳ್ತಾರೆ. ಕೆಲವೊಂದಿಷ್ಟು ಪ್ರಕಟಣೆಗಳಿದ್ದಾವೆ, ಮತ್ತೆ ಈ ಚರ್ಚೆಯನ್ನು ಮುಂದುವರಿಸೋಣ ಡಾಕ್ಟರ್. ಡೆಫಿನೆಟ್ಲಿ. ನಲವತ್ತೈದು ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ, ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ, ಇಲ್ಲವೇ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ತೊಳಿ ತೊಳಿ ಕೈ ತೊಳಿ, ಸೋಪು ಹಾಕಿ ಕೈ ತೊಳಿ, ಅಂಗೈ ತೊಳಿ ಮುಂಗೈ ತೊಳಿ, ಎಲ್ಲ ಬೆರಳ ತಿಕ್ಕಿ ತೊಳಿ, ಉಗುರು ಸಂಧಿ ಮರಿಬೇಡಿ, ಬೆರಳ ಸಂಧಿ ನೆನಪಿಡಿ, ರೋಗ ಮುಕ್ತರಾಗಲು 30 ಸೆಕೆಂಡ್ ಕೈ ತೊಳಿ, ತೊಳಿ ತೊಳಿ ಕೈ ತೊಳಿ, ಸೋಪು ಹಾಕಿ ಕೈ ತೊಳಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿದ್ರೆ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇವತ್ತಿನ ವಿಷಯ ನಿಮಗೆಲ್ಲ ಗೊತ್ತಿದೆ, ನಕಲಿ ರಸಗೊಬ್ಬರಗಳ ಬಗ್ಗೆ ರೈತರು ಹೇಗೆ ಎಚ್ಚರವಾಗಿರಬೇಕು ಅಂತಕ್ಕಂಥದ್ದು. ಬಹುಶಃ ನಮ್ಮ ರೈತರು ಎಲ್ಲರೂ ಈ ಕಾರ್ಯಕ್ರಮವನ್ನು ಕೇಳ್ತಾ ಕೂತಿದ್ದಾರೆ. ರೈತರಿಗೆ ಈ ಥರದ ಸಮಸ್ಯೆಗಳಿದ್ದರೆ ನೇರವಾಗಿ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿವೆ: 2211100. ಮತ್ತೊಮ್ಮೆ ಕೇಳಿ, 2211100. ಎಸ್ ಟಿ ಡಿ ಕ್ರಮಾಂಕ 08394. ಮತ್ತೊಂದು ದೂರವಾಣಿ ಸಂಖ್ಯೆ 2000093. 2000093 ಎಸ್ ಟಿ ಡಿ ಕ್ರಮಾಂಕ 08394. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಕಲಿ ರಸಗೊಬ್ಬರಗಳ ಬಗ್ಗೆ ಅಥವಾ ರಸಗೊಬ್ಬರಗಳ ಕ್ವಾಲಿಟಿ ಹೇಗಿರಬೇಕು, ಅದರ ಗುಣಮಟ್ಟ ಪರೀಕ್ಷೆಯನ್ನು ನಾವೆಲ್ಲ ಹೇಗೆ ಮಾಡಿಕೊಳ್ಬಹುದು, ಇದನ್ನೆಲ್ಲ ಈ ಬಗ್ಗೆ ಏನಾದರೂ ಸಮಸ್ಯೆಗಳಿದ್ದರೆ ತಾವು ನೇರವಾಗಿ ಕೇಳ್ಬೋದು. ಮುಂದಿನ ಕರೆಯನ್ನು ಒಂದು ಕರೆ ಇದೆ ಡಾಕ್ಟ್ರೆ, ತಗೊಳ್ಳೋಣ. ಓಕೆ, ಹಲೋ. ಹಲೋ, ಹಾಂ ಹೇಳಿ ಹೇಳಿ ಹೇಳಿ, ಮಾತಾಡಿ ಸರ್. ನಮಸ್ತೆ ಸರ್. ನಮಸ್ಕಾರ ನಮಸ್ಕಾರ, ಹೇಳಿ. ಸೋಮಶೇಖರ್ ಅಂತ ಸರ್, ನಾಡನದೇವರ ಕೆರೆಯಿಂದ, ಅಗರಬೊಮ್ಮಳಿ ತಾಲೂಕು. ಹಾಂ, ಎಂಡಿಕೆರೆಯಿಂದ ಸೋಮಶೇಖರ್ ಅವರು. ಹ್ಞೂ ಸರ್, ಎಂಡಿಕೆರೆ ಸರ್. ಹಾಂ, ಮಾತಾಡಿ, ಪ್ರಶ್ನೆ ಕೇಳಿ, ತಜ್ಞರು ಇದ್ದಾರೆ. ಹೇಳಿ ಹೇಳಿ ಸೋಮಶೇಖರ್. ಹಾಂ ನಮಸ್ತೆ ಸರ್. ನಮಸ್ಕಾರ ನಮಸ್ಕಾರ. ನಮ್ಮ ಮೊದಲಿಗೆ ಆಕಾಶವಾಣಿಗೆ ಧನ್ಯವಾದ ಹೇಳ್ತೀನಿ. ತಮಗೆ ಧನ್ಯವಾದ ಸರ್, ಇಷ್ಟತಕ್ಕ ನಿಮ್ಮ ಮಾತುಗಳು ಈ ನಕಲಿ ಗೊಬ್ಬರಗಳ ಬಗ್ಗೆ ತಿಳ್ಕೊಂಡು ಸರ್. ವಿಶೇಷವಾಗಿ ನಮ್ಮ ರೈತರಿಗಾಗಿ ಈ ಒಂದು ಕಿಸಾನ್ ವಾಣಿ ಕಾರ್ಯಕ್ರಮ ಬಹಳ ಹೆಲ್ಪ್ ಆಗೈತೆ ಅಂತೇಳಿ ನಮ್ಮ ಅಭಿನಂದನೆ ಸಲ್ಲಿಸ್ತೀನಿ ಸರ್. ಮೊದಲಿಗೆ ಧನ್ಯವಾದಗಳು. ಧನ್ಯವಾದಗಳು. ಓಕೆ ಸರ್, ಧನ್ಯವಾದಗಳು. ನಮ್ದು ಒಂದು ಏನ್ ಪ್ರಶ್ನೆ ಅಂದ್ರೆ, ಎರಡು ಪ್ರಶ್ನೆ ಸರ್. ಒಂದನೇ ಪ್ರಶ್ನೆ, ನಾವು ಅಂಗಡಿಗಳಲ್ಲಿ ಇವನ್ನ ಗೊಬ್ಬರ ತಾನಕ್ ಹೋಗ್ತೀವಲ್ಲ ಸರ್, ನಾವೊಂದು ಕೇಳಿದ್ರೆ ಅವ್ರು ಒಂದು ಹೇಳ್ತಾರೆ ಸರ್, ನಮ್ದು ಯಾವ್ದು ಇಂಥದ್ದು ಕೊಡ್ರಿ ಅಂತ ಕೇಳಿ ಸರ್, ಏನೋ ಒಂದು DAP ಕೊಡ್ರಿ ಅಂತಾರೆ, ಇನ್ನೊಂದು ಏನೋ ಕಂಪ್ನಿ ಐತಿ, ಮತ್ತೊಂದು ಏನೈತಿ, ಅದು ಐತಿ, ಏನೋ ನಮ್ಗೆ ಹೇಳ್ಬಿಡ್ತಾರೆ ಸರ್, ಔಷಧ ಆಗ್ಲು ಅಥವಾ ಗೊಬ್ಬರ ಆಗ್ಲು. ಅವಾಗ ನಾವ್ ಹೇಳಿದ್ದು ಕೊಡ್ಲಿದ್ರೆ ಬೇರೆ ಕೊಟ್ರೆ ಅದ್ರಲ್ಲಿ ಲಕ್ಕಿದ ಐತೆ ಅಂತ ತಿಳ್ಕೋಬೇಕು ಅಥವಾ ಏನು ಮೋಸ ಮಾಡ್ತಾರಂತ ಹೇಳಿ ನಾವು ಇಷ್ಟಿರ್ತಕ್ಕ ಮೋಸ ಹೋಗ್ತೀವಿ ಸರ್, ಅಲ್ಲಿವರೆಗೆ ಮೋಸ ಮಾಡ್ತಾರ ಅಂತ ನನ್ನ ಒಂದು ಅನುಭವ ಸರ್. ಇಲ್ಲ ಸೋಮಶೇಖರ್ ಅವರೇ, ತಮ್ಮ ಅಭಿಪ್ರಾಯ ಏನು? ಎಸ್, ಈಗ ಸೋಮಶೇಖರ್ ಅವರೇ, ಈಗ ಕ್ಯಾನ್ಸರ್ ಮಾಡ್ಬಿಡ್ತೀನಿ. ಈಗ ಏನಂತಂದ್ರೆ, ನೀವು ಯಾವುದೇ ಅಂಗಡಿಗಾಗ್ಲಿ ಅಥವಾ ಶಾಪ್ಗಾಗ್ಲಿ ಅಥವಾ ಪೆಸ್ಟಿಸೈಡ್ ಶಾಪ್ಗಾಗ್ಲಿ ಹೋದಾಗ ಈಗ ನೀವೇನೋ ಒಂದು ಕೇಳ್ತೀರ, ಔಷಧಿ ಕೇಳ್ತೀರ ಅಥವಾ ಗೊಬ್ಬರವನ್ನು ಕೇಳ್ತೀರ, ಅವ್ರೇನು ಮಾಡ್ತಾರೆ, ಬೇರೆ ಯಾವುದೋ ಒಂದು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅಂಥ ಟೈಮ್ನಲ್ಲಿ ನೀವು ಇಮ್ಮಿಡಿಯೇಟಾಗಿ ತಜ್ಞರನ್ನು ಕಾಂಟ್ಯಾಕ್ಟ್ ಮಾಡಿರಿ. ಕೆಲವೊಂದು ನಂಬರ್ಗಳನ್ನು, ಕೆಲವೊಂದು ವಿಜ್ಞಾನಿಗಳ ನಂಬರ್ಗಳನ್ನು ತಮ್ಮಲ್ಲಿ ಇಟ್ಕೊಂಡಿರ್ರಿ, ಅಧಿಕಾರಿಗಳ ನಂಬರನ್ನು ಇಟ್ಕೊಂಡಿರ್ರಿ. ಇಮ್ಮಿಡಿಯೇಟಾಗಿ ಫೋನ್ ಮಾಡಿ, ಸರ್ ಇಂಥ ಗೊಬ್ಬರವನ್ನು ನಾವು ಕೇಳಿದ್ದೀವಿ, ಈ ಥರ ಗೊಬ್ಬರವನ್ನು ಕೊಡ್ತಾ ಇದ್ದಾರೆ ಅಥವಾ ಇಂಥ ಔಷಧಿಯನ್ನು ಕೇಳಿದ್ದೇವೆ, ಈ ಥರ ಔಷಧಿಯನ್ನು ಕೊಡ್ತಾ ಇದ್ದಾರೆ ಅಂತಂದಾಗ ಇಮ್ಮಿಡಿಯೇಟಾಗಿ ನಮಗೆ ವಾಟ್ಸಪ್ ಮುಖಾಂತರ ಆಗಲಿ ಅಥವಾ ದೂರವಾಣಿ ಮುಖಾಂತರ ಆಗಲಿ ನಮಗೆ ತಿಳಿಸಿದರೆ ಅದು ಅದೇ ಗೊಬ್ಬರನ ಅಥವಾ ಅದೇ ಔಷಧಿನ ಅದು ಕೆಲಸ ಮಾಡುತ್ತಾ ಅಥವಾ ಮಾಡಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಒಂದು 5-10 ಸೆಕೆಂಡಲ್ಲೇ ನಿಮಗೆ ಹೇಳ್ತೀವಿ. ಯಾಕಂದರೆ ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಮೊದಲೆಲ್ಲ ಫೋನುಗಳು ವಾಟ್ಸಪ್ಗಳು ಇದ್ದಿಲ್ಲ, ಈಗೆಲ್ಲ ಫೋನು ವಾಟ್ಸಪ್ಪು ಇರೋದ್ರಿಂದ ಇಮ್ಮಿಡಿಯೇಟಾಗಿ ನೀವು ಯಾವುದೇ ಆಗಲಿ ಸಮಸ್ಯೆ ಆಗಲಿ, ಕೃಷಿ ಸಮಸ್ಯೆ ಇರ್ಬೋದು ಅಥವಾ ಗೊಬ್ಬರದಿರ್ಬೋದು, ಕೀಟದ್ದಿರ್ಬೋದು, ರೋಗದಿರ್ಬೋದು, ಇಮ್ಮಿಡಿಯೇಟಾಗಿ ನೀವು ವಾಟ್ಸಪ್ ಮಾಡಿದರೆ ಕೇವಲ ಒಂದು 1/2 ನಿಮಿಷದಲ್ಲೇ ನಿಮಗೆ ಉತ್ತರ ಸಿಕ್ಬಿಡುತ್ತೆ. ಆವಾಗ ನೀವು ಆ ಔಷಧಿಯನ್ನು ತಗೋಬೇಕಾ ಅಥವಾ ಬೇಡವಾ ಅಂತಕ್ಕಂಥ ನಿಖರವಾಗಿರ್ತಕ್ಕಂಥ ಮಾಹಿತಿ ನಿಮಗೆ ಸಿಗುತ್ತೆ. ನೀವೇನು ಮಾಡ್ತೀರಾ, ಅವಸರದಲ್ಲಿ ಹೋಗ್ತೀರಾ, ಕೊಡ್ತೀರಾ, ಅವ್ರು ಏನು ಕೊಡ್ತಾರೋ ಅದನ್ನೇ ತೆಗೆದುಕೊಂಡು ಬರ್ತೀರಾ, ಮತ್ತೇನಾದರೂ ತೊಂದರೆ ಆದಾಗ ಮತ್ತೆ ಫೋನ್ ಮಾಡ್ತೀರಾ. ಆ ಥರ ಆಗ್ಬೋದು. ಯಾಕಂತಂದರೆ ಬಹಳಷ್ಟು ವ್ಯವಸಾಯವನ್ನು ಮಾಡುವಾಗ ತಾವೆಲ್ಲರೂ ಕೂಡ ಬಹಳಷ್ಟು ಶ್ರಮವನ್ನು ವಹಿಸಿರ್ತೀರ, ಉಳುಮೆಯಿಂದ ಹಿಡಿದು ಬಿತ್ತನೆಯಿಂದ ಹಿಡಿದು ಗೊಬ್ಬರ ಹಾಕೋದ್ರವರೆಗೂ ಮಾಡಿರ್ತೀರ. ಆಮೇಲೆ ಏನೋ ಒಂದು ಸ್ಮಾಲ್ ಒಂದು ಕರೆಕ್ಷನ್ನಿಂದ, ತಪ್ಪುಗಳಿಂದ ಮುಂದೆ ಆಗ್ತಕ್ಕಂಥ ಎಲ್ಲ ದುಷ್ಪರಿಣಾಮಗಳನ್ನು ನಾವು ತಪ್ಪಿಸ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ತಜ್ಞರ ಒಂದು ನಂಬರನ್ನು ಇಟ್ಕೊಂಡು ನೀವು ಫೋನ್ ಮಾಡಿದೆ, ಕೃಷಿ ವಿಜ್ಞಾನ ಕೇಂದ್ರ ಅಂತ ಇದೆ, ಕೃಷಿ ವಿಸ್ತರಣಾ ಕೇಂದ್ರ ಅಂತ ಇದೆ ತಮ್ಮ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ. ಆಮೇಲೆ ನಿಮ್ಮ ಹಗರಿ ಬೊಮ್ಮನಹಳ್ಳಿ ಹತ್ರನೇ ಹೂವಿನ ಅಡಗಲಿ ಅಂತ ಇದೆ, ಅಲ್ಲೂ ಕೂಡ ವಿಜ್ಞಾನಿಗಳಿದ್ದಾರೆ, ಅವ್ರನ್ನ ನೇರ ಸಂಪರ್ಕವಾದರೂ ಮಾಡ್ಬೋದು ಅಥವಾ ಅವ್ರ ಆಫೀಸ್ಗೆ ಹೋಗಾದ್ರೂ ಭೇಟಿ ಮಾಡ್ಬೋದು ಅಥವಾ ಅಲ್ಲಿ ಅವ್ರಿಗೆ ಫೋನ್ ಆಗಲಿ ಅಥವಾ ವಾಟ್ಸಪ್ ಮುಖಾಂತರ ಅವರನ್ನು ಸಂಪರ್ಕವನ್ನು ಮಾಡಿದ್ದಾದರೆ ಖಂಡಿತವಾಗ್ಲೂ ಕೂಡ ನಿಮಗೆ ನಿಖರವಾಗಿರ್ತಕ್ಕಂಥ ಮಾಹಿತಿ ಸಿಗುತ್ತೆ. ಮತ್ತೊಂದು ಪ್ರಶ್ನೆ ಏನಿದೆ ಅಂದ್ರಿ? ಹಾ ಹೇಳಿ, ಇನ್ನೊಂದು ಪ್ರಶ್ನೆ ಕೇಳ್ಬೇಕಂದ್ರಲ್ಲ ಹೇಳಿ. ಇನ್ನೊಂದು ಪ್ರಶ್ನೆ ಸರ್, ತಮಗೇನು ಸಂಬಂಧ ಐತಿಲ್ಲ ಸರ್, ಆದ್ರೆ ನಾನು ಕೇಳ್ತಾ ಇದ್ದೀನಿ ಸರ್. ಪರವಾಗಿಲ್ಲ, ಕೇಳಿ ಕೇಳಿ. ಏನಂದ್ರೆ ನಮ್ಮ ಇವಾಗ ಗೊಬ್ಬರಗಳು, ರಾಸಾಯನಿಕ ಗೊಬ್ಬರಗಳು ರೇಟ್ ಬದಲಾವಣೆ ಆದಾಗ ಮಧ್ಯರಾತ್ರಿಯಿಂದನೇ ಜಾರಿಗೆ ಬರಲಾಗ್ತದೆ ಅಂತ ಹೇಳ್ತಾರೆ ಸರ್. ಹೌದು. ಆಮೇಲೆ ನಮ್ಮ ರೈತರ ಒಂದು ಬೆಳೆದಂತ ಬೆಳೆಗೆ ಈಗ ಒಂದು ಎಕ್ಸಾಂಪಲ್ ಸರ್, ಮೆಕ್ಕೆಜೋಳಕ್ಕೆ 2,500 ರೂಪಾಯಿ ಒಂದು ಕ್ವಿಂಟಲ್ ಇದೆ ಅಂತ ಸರ್, ಎಲ್ಲರೂ ಬಂದಾಗ 1,500, 1,200, 1,300 ಆಗಿಬಿಡ್ತದೆ ಸರ್. ಅವಾಗ ನಾವು ಗೊಬ್ಬರಕ್ಕಿಂತ ನಮ್ದು ಬೆಳೆದಂತ ಬೆಳೆನ ರೇಟ್ ಕಡಿಮೆ ಆಕ ಸರ್. ಇದನ್ನ ಯಾರು ನಮ್ಗೆ ಸರಿ ಮಾಡಿ ಕೊಡ್ತಾರ ಅಂತ ಹೇಳ್ತಾರೆ, ರೈತರ ಬೆನ್ನೆಲುಬು ಅಂತ ಎಲ್ಲರೂ ಹೇಳ್ತಾರೆ ಸರ್. ರೈತ ದೇಶದ ಬೆನ್ನೆಲುಬು, ಕರೆಕ್ಟ್ ಇಲ್ಲನಲ್ಲ. ಬಟ್ ಇಂಥ ಸಮಸ್ಯೆಗಳು ಬಂದಾಗ ಈಗ ಕೃಷಿ ಮಂತ್ರಿಗಳಿದ್ದಾರೆ, ಆಮೇಲೆ ಕೃಷಿ ಅಧಿಕಾರಿಗಳಿದ್ದಾರೆ ತಮ್ಮ ಒಂದು ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕೃಷಿ ಅಧಿಕಾರಿಗಳಿದ್ದಾರೆ, ಅವರನ್ನು ತಾವು ಸಂಪರ್ಕವನ್ನು ಮಾಡಿ ನೀವು ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು ಒಂದು. ಎರಡನೇದೇನಪ್ಪ ಅಂತಂದರೆ, ಕೆಲವೊಂದು ಬೆಳೆಗಳಿಗೆ ನಿಗದಿತವಾಗಿರ್ತಕ್ಕಂಥ ಬೆಲೆಯನ್ನು ಫಿಕ್ಸ್ ಮಾಡಿದ್ದಾರೆ. ಈಗ ನೀವು ಹೇಳಿದ್ರಿ ಮೆಕ್ಕೆಜೋಳಕ್ಕೆ 2,500 ಫಿಕ್ಸ್ ಮಾಡಿದ್ದಾರೆ ಅಂತ. ಈಗ 2,500 ಎಲ್ಲವನ್ನೂ ತೊಗೊಳ್ಳೋದಿಲ್ಲ, ಅವರು ಮುಂದೆ ನಿಗದಿ ಮಾಡಿರ್ತಾರೆ ಒಂದು 10 ಕ್ವಿಂಟಲ್ ಒಬ್ಬ ರೈತರಿಂದ, ಒಬ್ಬ ಒಂದು 10 ಕ್ವಿಂಟಲ್ ಈ ಥರ ನಿಗದಿ ಮಾಡಿರ್ತಾರೆ. ಯಾಕಂದರೆ ಪ್ರತಿಯೊಬ್ಬ ರೈತರಿಂದಲೂ ಕೂಡ ಬೆಳೆದಿದ್ದೆಲ್ಲ ತಗೊಂಡೋದ್ರೆ ಕಷ್ಟ ಆಗುತ್ತೆ, ಸರ್ಕಾರಕ್ಕೆ ಹಣವನ್ನು ಕೊಡ್ತಕ್ಕಂಥದ್ದು ಕಷ್ಟ ಆಗುತ್ತೆ. ಹಾಗಾಗಿ ತಾವು ಬೆಳೆದಿರ್ತಕ್ಕಂಥ ಒಂದು ಪ್ರಾಡಕ್ಟನ್ನು ಒಂದು 10 ಕ್ವಿಂಟಲ್ಲಷ್ಟು ಮ್ಯಾಕ್ಸಿಮಮ್ ತೆಗೆದುಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಬೆಲೆಯನ್ನು ಕೊಡ್ತಾರೆ. ಹಾಗಾಗಿ ಸರ್ಕಾರದವರು ಇತ್ತೀಚಿನ ದಿನಗಳಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಮೌಲ್ಯವರ್ಧನೆ ಅಂತ ಮಾಡಿದ್ದಾರೆ, ವ್ಯಾಲ್ಯೂ ಅಡಿಷನ್ನು ಮತ್ತು ಮೌಲ್ಯವರ್ಧನೆ ಅಂತ. ತಾವು ಬೆಳೆದಿರ್ತಕ್ಕಂಥ ಮೆಕ್ಕೆಜೋಳವನ್ನು ಹಿಟ್ಟನ್ನು ಮಾಡ್ತಕ್ಕಂಥದ್ದು, ರವೆಯನ್ನು ಮಾಡ್ತಕ್ಕಂಥದ್ದು, ಚಿಪ್ಸನ್ನು ಮಾಡ್ತಕ್ಕಂಥದ್ದು, ಆಮೇಲೆ ಅರಳುಗಳನ್ನು ಮಾಡ್ತಕ್ಕಂಥದ್ದು, ಈ ರೀತಿ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಮಾಡ್ತಾ ಇರೋದ್ರಿಂದ ಅದರ ಬೆಲೆಯನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಅದರ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟರೆ ಖಂಡಿತವಾಗ್ಲೂ ಕೂಡ ನಿಮಗೆ ಹೆಚ್ಚಿನ ಬೆಲೆ ಬರಲಿಕ್ಕೆ ಸಾಧ್ಯತೆ ಇದೆ. ಅದೇ ಸರ್, ಇನ್ನೊಂದು ಸರ್, ನಾವು ಈಗ ಡೈರಿಗೆ ಹಾಲು ಹಾಕ್ತೀವಿ ಸರ್ ನಾವು. ಹೌದು ಹೌದು. ಹಾಲು ಹಾಕಿದಾಗ ನಮ್ಗೆ 3 ರೂಪಾಯಿ ರೈತರಿಗೆ ಕೊಡ್ಬೇಕು, ರೇಟ್ ಹೆಚ್ಚು ಮಾಡ್ಬೇಕಂತ ಸರ್ಕಾರ ಆಜ್ಞೆ ಹೊರಡಿಸಿದ್ ಸರ್. 3 ತಿಂಗಳು 2 ತಿಂಗಳಿಂದಲೇ ಅದು ಅವತ್ತು ಮಧ್ಯರಾತ್ರಿ ಜಾರಿಗೆ ಬಂದು ರೇಟ್ ಏರ್ಸಿದೆ ಸರ್. ನಮಗೆ ರೈತರು ಇವತ್ತಿನವರೆಗೆ ಆದ್ರೂ ಸರ್ ಇದನ್ನ ಆದೇಶ ಬಂದಿಲ್ಲ ನಮ್ಮ ಸರ್ಕಾರದಿಂದ ಅಂತೇಳಿ ನಮಗಿನ್ನ ಹಳೆಯ ರೇಟ ಕೊಡ್ತಾರೆ ಸರ್ ರೈತರಿಗೆ ನಾವು ಹಾಲು ಹಾಕೋದು. ಹಿಂಗಾದ್ರ ಪರಿಹಾರ ಯಾರು ಸೂಚನೆ ಸರ್? ನಮ್ಮ ಆಕಾಶವಾಣಿ ನಮಗೆ ಮಾರ್ಗದರ್ಶಕರು ಅದ್ರ ಮುಖಾಂತರವಾಗಿ ಅದಕ್ಕಾಗಿ ಹೇಳ್ತಾ ಇದೀನಿ ಸರ್. ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ಸಂಬಂಧಪಟ್ಟಿರ್ತಕ್ಕಂತ ಪಶು ಸಂಗೋಪನೆ ಇಲಾಖೆಯವರು ಇದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನ ಅರಿಸಿ ರೈತರ ಒಂದು ಸಮಸ್ಯೆಯನ್ನ ಆದಷ್ಟು ಬೇಗನೆ ಪರಿಹಾರವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ದೂರವಾಣಿ ಮುಖಾಂತರ ನಾನು ಅವರನ್ನು ರಿಕ್ವೆಸ್ಟನ್ನು ಮಾಡ್ಕೊಳ್ತೇನೆ. ಅದೇ ರೀತಿ ತಾವುಗಳು ಕೂಡ ಪಶುಸಂಗೋಪನೆ ಇಲಾಖೆಗೆ ಭೇಟಿ ನೀಡಿದ ನಂತರ ಅಥವಾ ಒಂದು ಮಿಲ್ಕ್ ಫೆಡರೇಷನ್ಗೆ ಭೇಟಿ ನೀಡಿದ ನಂತರ ಅವರನ್ನು ಅವರಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು